ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ 2024 ಸಾಲಿನ ರಾಷ್ಟೀಯ ಕಾರ್ಯಕ್ರಮವಾದ 21 ಜಾನುವಾರು ಗಣತಿ ಈ ಕುರಿತು ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಹಗ್ಗ ಇದೇ ಸೆಪ್ಟೆಂಬರ್ 20 ಅನುಪ್ರಭಾ ಕರಭಿನಯದ ಅತ್ಯುತ್ತಮ ವಿಎಫ್ಎಕ್ಸ್ ಗ್ರಾಫಿಕ್ಸ್ ಇರುವಂತಹ ಚಿತ್ರ ಹಗ್ಗ ಇದೇ ಸೆಪ್ಟೆಂಬರ್ 20 ರಾಜ್ಯಾದ್ಯಂತ ಬಿಡುಗಡೆ. ನಮಸ್ಕಾರ, ನಾನು ನಿಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಮತ್ತು ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆಯ ಸಚಿವೆ. ಮಕ್ಕಳಿಲ್ಲದ ದಂಪತಿಗೆ ಮಕ್ಕಳನ್ನು ದತ್ತು ಪಡೆಯಲು ಕಾನೂನಿನಲ್ಲಿ ಅವಕಾಶವಿದೆ. ಅಂತವರು ವಿವರಗಳೊಂದಿಗೆ ಇಂದೇ ಕೇಂದ್ರ ದತ್ತು ಸಂಪನ್ಮೂಲ ಪ್ರಾಧಿಕಾರ ಕಾರಾದ ವೆಬ್ಸೈಟ್ಗೆ ಭೇಟಿ ನೀಡಿ ಕೇರಿಂಗ್ ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಳ್ಳಿ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ ಜಿಲ್ಲೆಯ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಕಚೇರಿಯನ್ನು ಸಂಪರ್ಕಿಸಿ. ನೆನಪಿಡಿ, ಕಾನೂನುಬಾಹಿರ ದತ್ತು ಶಿಕ್ಷಾರ್ಹ ಅಪರಾಧವಾಗಿದೆ. ಕೃಷಿಕ ಬಾಂಧವರೇ, ಈಗ ಕೇಳಿ 2024 ಸಾಲಿನ ರಾಷ್ಟೀಯ ಕಾರ್ಯಕ್ರಮವಾದ 21 ಜಾನುವಾರು ಗಣತಿ ಈ ಕುರಿತು ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ಕುಮಾರ್ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ಕುಮಾರ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ 2024 ಸಾಲಿನ ರಾಷ್ಟ್ರೀಯ ಕಾರ್ಯಕ್ರಮವಾದ 21 ಜಾನುವಾರು ಗಣತಿ ಕುರಿತು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದಿದ್ದಾರೆ. ಸರ್, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ನಮ್ಮ ದೇಶದಾದ್ಯಂತ ಈ ಒಂದು ಜಾನುವಾರು ಗಣತಿ ಪ್ರಾರಂಭ ಆಗ್ತಾ ಇದೆ, ಇದು ಯಾವ ತಾರೀಕಿನಿಂದ ಪ್ರಾರಂಭ ಆಗುತ್ತೆ ಸರ್? ಸೆಪ್ಟೆಂಬರ್ 1 ತಾರೀಕಿನಿಂದ ಪ್ರಾರಂಭ ಆಗುತ್ತೆ. ಡಿಸೆಂಬರ್ 31 ಸಹ ಇರುತ್ತದೆ. ಒಟ್ಟು 4 ಕಾರ್ಯಕ್ರಮ ಇದು. ಎಣಿಕೆದಾರರು ಪ್ರತಿ ದಿವಸ ಗಣತಿ ಮಾಡಲಿಕ್ಕೆ ಬರ್ತಾ ಇದಾರೆ. ನಿಮಗೆಲ್ಲ ಗೊತ್ತಿರಬಹುದು, ಭಾರತ ದೇಶ ಕೃಷಿ ಪ್ರಧಾನವಾದ ದೇಶ. ಇಲ್ಲಿ ಪ್ರಮುಖವಾಗಿ ನಮ್ಮ ಜಾನುವಾರು ಸಾಕಾಣಿಕೆ ಸಹ ಭಾರತದ ಒಂದು ಪ್ರಮುಖ ಕಸಬಾಗಿರೋದ್ರಿಂದ ಇದು ಸಹ ಒಂದು ದೇಶದ ಆರ್ಥಿಕತೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಹಾಗೆ ದೇಶದಲ್ಲಿರ್ತಕ್ಕಂಥ ಅಪೌಷ್ಟಿಕತೆಯನ್ನ ಹಾಗೆ ಆಹಾರದ ಕೊರತೆಯನ್ನು ನೀಗಿಸಲಿಕ್ಕೆ ಈ ಜಾನುವಾರು ಉತ್ಪನ್ನಗಳು ಸಹ ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಹಾಗೆ ಮೊಟ್ಟೆ ಇರ್ಬೋದು, ಮಾಂಸ, ಉಣ್ಣೆ ಉತ್ಪಾದನೆಯಲ್ಲಿ ಸಹ ನಮ್ಮ ದೇಶದ ಒಂದು ರಾಷ್ಟ್ರೀಯ ಆರ್ಥಿಕತೆಗೆ ಒಂದು ಉತ್ತಮವಾದ ಕೊಡುಗೆಯನ್ನು ಕೊಡ್ತಾ ಇದೆ. ಹಾಗೆ ಈ ಜಾನುವಾರು ಗಣತಿಯನ್ನ ನಾವು 1919 ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ವಿ. ಪ್ರತಿ 5 ವರ್ಷಕ್ಕೊಮ್ಮೆ ಮಾಡ್ತಾ ಇದೀವಿ. ಹಾಗೆ 2019 20 ಜಾನುವಾರು ಗಣತಿ ಮಾಡಿದ್ವಿ. ಜಿಲ್ಲೆ ಎಲ್ಲ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲೆಲ್ಲೂ ಎಲ್ಲ ಕಡೆ ಮಾಡ್ತಾರೆ. ಇದು ರಾಷ್ಟ್ರವ್ಯಾಪಿಯಾಗಿ ಒಂದೇ ಬಾರಿಗೆ ಪ್ರಾರಂಭ ಆಗ್ತಾ ಇದೆ. ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿ, ಈವನ್ ಅರಣ್ಯ ಪ್ರದೇಶದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲೂ ಸಹ ನಾವು ಗಣತಿಯನ್ನ ಮಾಡ್ತಾ ಇದೀವಿ. ಯಾವುದೇ ಒಂದು ಸಹ ಪ್ರಾಣಿ ಸಹ ಕೈ ಬಿಟ್ಟು ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಸಾಕು ಪ್ರಾಣಿಗಳನ್ನ ನಾವು ಗಣತಿ ಮಾಡ್ತಾ ಇದೀವಿ. ಅರಣ್ಯ ಪ್ರದೇಶದಲ್ಲಿ ಮಾಡ್ತಕ್ಕಂಥ ವಾಸವಾಗಿರ್ತಕ್ಕಂಥ ಮನೆಗಳಲ್ಲಿ, ಕುಟುಂಬಗಳಲ್ಲಿ ಸಾಕು ಪ್ರಾಣಿಗಳ ಗಣತಿಯನ್ನ ಮಾಡ್ತಾ ಇದೀವಿ. ಇದ್ರ ಮಾಡೋ ಉದ್ದೇಶ ಏನ್ ಸರ್? ಈ ಗಣತಿಯ ಮಾಡೋ ಉದ್ದೇಶ ಏನಂದ್ರೆ, ಈ ದಿನದಿಂದ ಬರ್ತಕ್ಕಂಥ ದತ್ತಾಂಶವನ್ನು ಬಳಸಿಕೊಂಡು ನಾವು ಮುಂದಿನ ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ರೂಪಿಸ್ಲಿಕ್ಕೆ, ನೀತಿಗಳನ್ನ ರೂಪಿಸ್ಲಿಕ್ಕೆ, ಹಾಗೆ ಅಭಿವೃದ್ಧಿ ಪ್ರತಿಕ್ರಿಯೆ ಕಾರ್ಯಕ್ರಮ ಏನ್ ಮಾಡಿರ್ತೀವೋ ಅವುಗಳಿಂದ ಫಲಿತಾಂಶ ಏನ್ ಬಂದಿದೆ ನೋಡ್ಲಿಕ್ಕೆ, ಅನಾಲಿಸಿಸ್ ಮಾಡ್ಲಿಕ್ಕೆ ಸಹ ಇದು ಒಂದು ಪ್ರಮುಖ ಇದಾಗುತ್ತೆ. ಹಾಗೆ ಈ ಒಂದು ಕಾರ್ಯಕ್ರಮದ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಇದರ ಅನುಕೂಲತೆ ಇದೆ ಸರ್. ಅಂದ್ರೆ ಇದು ಯಾವ ತರ ಸಮೀಕ್ಷೆ ಮಾಡ್ತಾರೆ ಸರ್? ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ, ಪ್ರತಿ 4,000 ಕುಟುಂಬಗಳಿಗೆ ಒಬ್ಬ ಗಣತಿದಾರನ, ಹಾಗೆ ಪ್ರತಿ 3-4 ಜನ ಗಣತಿದಾರರಿಗೆ ಒಬ್ಬರು ಮೇಲ್ವಿಚಾರಕರನ್ನ ನೇಮಕ ಮಾಡ್ಕೊಂಡಿದೀವಿ. ಪ್ರತಿಯೊಬ್ಬ ಗಣತಿದಾರರು ಪ್ರತಿಯೊಂದು ಗ್ರಾಮಕ್ಕೆ ಹೋಗಿ ಪ್ರತಿ ಗ್ರಾಮದ ಪ್ರತಿ ಮನೆಗೆ ಭೇಟಿ ಮಾಡಿ ಅಲ್ಲಿ ರೈತರನ್ನ ಅಥವಾ ಸಾರ್ವಜನಿಕರನ್ನ ಮನವೊಲಿಸಿ ಅವರಿಂದ ಮಾಹಿತಿ ಸಂಗ್ರಹಿಸ್ತಾ ಇದೀವಿ. ಇನ್ನೊಂದು ವಿಷಯ ತಿಳ್ಕೊಬೇಕು ಸಾರ್ವಜನಿಕರೇ ಅಂದ್ರೆ, ಈ ಒಂದು ಮಾಹಿತಿ ಏನ್ ನಾವು ಕಲೆಕ್ಟ್ ಮಾಡ್ತೀವಿ ಅದು ಗೌಪ್ಯವಾಗಿಡುತ್ತೆ. ಯಾವುದೇ ಉದ್ದೇಶಕ್ಕೆ ಯಾರಿಗೂ ಬಳಸಲಿಕ್ಕೆ ಕೊಡೋದಿಲ್ಲ ನಾವು. ಹಾಗಾಗಿ ಇದನ್ನು ಸಾರ್ವಜನಿಕರು ಧೈರ್ಯವಾಗಿ ಅವರೊಂದಿಗೆ ಸಂವಹನ ನಡೆಸಿ ನಿಖರವಾದ ಮಾಹಿತಿಯನ್ನು ಕೊಡಬೇಕಂತ ಈ ಮೂಲಕ ಸಾರ್ವಜನಿಕರಲ್ಲಿ ಕೋರ್ಕೊಳ್ತಾ ಇದ್ದೀನಿ. ನೀವು ಬರೀ ಈ ಸಾಕು ಪ್ರಾಣಿಗಳು ಮಾತ್ರ ಗಣತಿ ಮಾಡ್ತೀರಾ ಅಥವಾ ಈ ಬೀದಿಗಳಲ್ಲೇ ಸಾಕಷ್ಟು ಜಾನುವಾರುಗಳಿರ್ಬೋದು, ಬೀದಿ ನಾಯಿಗಳಿರ್ಬೋದು, ಬೇರೆ ಬೇರೆ ಪ್ರಾಣಿಗಳೆಲ್ಲ ಇರ್ತಾವೆ, ಅವನ್ನು ಮಾಡ್ತೀರಾ ಸರ್? ಖಂಡಿತ. ಈ ಒಂದು ಗಣತಿಯಲ್ಲಿ ಸಾಕು ಪ್ರಾಣಿಗಳಾದಂತಹ ದನ, ಎಮ್ಮೆ, ಕುರಿ, ಮೇಕೆ, ಕತ್ತೆ, ಕುದುರೆ, ಕೋಳಿ, ಕುಕ್ಕುಟಗಳನ್ನು ಸಹ ಮಾಡ್ತೀವಿ. ಹಾಗೆ ಈ ಮನೆಯಲ್ಲಿ ಸಾಕಿರ್ತಕ್ಕಂಥ ಮ್ಯೂಲ್ಸ್ಗಳಿರ್ಬೋದು, ಇಮು ಪಕ್ಷಿಗಳಿರ್ಬೋದು, ಅವುಗಳನ್ನು ಸಹ ನಾವು ಎಣಿಕೆ ಮಾಡ್ತೀವಿ. ಮೊಲ ಹಾಗೆ ಇಲ್ಲಿ ಎಣಿಕೆ ವಿಷಯದಲ್ಲಿ ಬಂದಾಗ ಏನಾಗುತ್ತೆ ಅಂದರೆ, ನಾವು ಜಾನುವಾರುಗಳ ಜಾತಿ, ಅದರ ವಯಸ್ಸು, ಹಾಗೆ ಅದರ ಉತ್ಪನ್ನ ಎಷ್ಟು ಉತ್ಪತ್ತಿ ಮಾಡ್ತದೆ, ಹಾಗೆ ಅದು ಹಾಲು ಕರಿತಾ ಇದೆಯಾ ಅಥವಾ ಹಾಲು ಹಿಂಡದ್ ನಿಂತಿದೆಯಾ, ಅಥವಾ ಮೊಳಕನ ಈ ತರ ಏಜ್ ಮೇಲೆ ಸಹ ನಾವು ವಿಂಗ್ ವಿವರವಾದ ತೊಳಿತೀವಿ. ಪ್ರತಿಯೊಂದು ಈ ಜಾತಿಯ ಮತ್ತು ಅದರ ಇದು ನೋಡ್ಲಿಕ್ಕೆ ತಳಿಯನ್ನ ನೋಡ್ಲಿಕ್ಕೆ ಇದು ಫಸ್ಟ್ ಟೈಮ್ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಆಪ್ ಬಳಸಿ ಈ ಸೆನ್ಸಸ್ ಮಾಡ್ತಾ ಇದೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಆ ಜಾನುವಾರಿನ ಒಂದು ಚಿತ್ರಣವನ್ನ ಆಪಲ್ಲಿ ಕಂಡು ಬರುತ್ತೆ, ಅದಕ್ಕೆ ಹೋಲಿಕೆ ಮಾಡಿಕೊಂಡು ನಿಖರವಾದ ಜಾತಿಯನ್ನು ನಮಿಸ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟು. ನಾವು ಅದನ್ನ ಸ್ಥಳೀಯ ಜಾತಿಗಳನ್ನು ಸಹ ಆಪಲ್ಲಿದೆ, ಅವುಗಳನ್ನ ಅದೇ ಸ್ಥಳೀಯ ಜನಗಳಿದ್ರೆ ಅದೇ ತಳಿಯನ್ನು ನಮಿಸ್ತಕ್ಕಂಥದ್ದು ಇದೆ, ಅದನ್ನು ಮಾಡ್ತಕ್ಕಂಥದ್ದು ಇದೆ. 21 ಜಾನುವಾರು ಗಣತಿಗೂ ಇಂದಿನ 25 ಜಾನುವಾರು ಗಣತಿಗೂ ಬಹಳ ವ್ಯತ್ಯಾಸ ಇದೆ. ಹಿಂದೆಲ್ಲ ಏನ್ ಮಾಡ್ತಾ ಇದ್ವಿ ನಾವು, ದೊಡ್ಡ ಶೀಟ್ ಇರ್ತಾ ಇತ್ತು, 200 ಕಾಲಮ್ಸ್ ಇರ್ತಾ ಇತ್ತು, ಅದ್ರ ತುಂಬ್ತಾ ಇದ್ವಿ. ಈಗ ಕಂಪ್ಲೀಟ್ ಆಗಿ ಎಲ್ಲ ಮೊಬೈಲ್ ಆಪ್ ಮೂಲಕ ಈ ಗಣತಿಯನ್ನು ಮಾಡ್ತಾ ಇರೋದ್ರಿಂದ ಇದು ಸುಲಭನೂ ಆಗುತ್ತೆ, ಹಾಗೆ ಎಲ್ಲ ವಿವರ ಕಂಪ್ಲೀಟ್ ನಮಗಿರುತ್ತೆ. ಅಲ್ಲಿ ಜಾನುವಾರು ಮಾಲೀಕನ ಹೆಸರು ಇರ್ತದೆ, ಅವರ ಉದ್ಯೋಗ, ಅವರ ಆದಾಯ, ಇನ್ಕ್ಲೂಡಿಂಗ್ ಈ ಪಶುಸಂಗೋಪನಾ ಚಟುವಟಿಕೆಯಲ್ಲಿ ಮಹಿಳೆಯರ ಪಾತ್ರ ಜಾಸ್ತಿ ಇದೆಯಾ ಅಥವಾ ಪುರುಷರ ಪಾತ್ರ ಜಾಸ್ತಿ ಇದೆಯಾ ಅಂತಕ್ಕಂಥದ್ದು ಸಹ ಅಲ್ಲಿ ನಾವು ನಮೂದು ಮಾಡ್ತಾ ಇದೀವಿ. ಯಾಕೆಂದ್ರೆ ಹೆಚ್ಚಿನ ಸಮಯ ಯಾರು ಅದನ್ನು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಸಹ ನಾವು ಈ ಸಾರಿ ನಮೂದು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಸರ್ ತಗೊಂಡಿದ್ದೀವಿ ಅದನ್ನ. ಇದರಲ್ಲಿ ಕುಟುಂಬದ ಮುಖ್ಯಸ್ಥರ ಪಾತ್ರ ಏನಿರುತ್ತೆ ಸರ್ ಇವುಗಳು ಗಣತಿಗೆ ಬಂದಾಗ? ಕುಟುಂಬದ ಮುಖ್ಯಸ್ಥರು ಏನಂದ್ರೆ ಪ್ರಮುಖವಾಗಿ ಅವರು ಬಂದಂತ ಗಣತಿದಾರರೊಂದಿಗೆ ತನ್ನಲ್ಲಿರ್ತಕ್ಕಂಥ ಎಲ್ಲ ವಿಷಯಗಳನ್ನ ಧೈರ್ಯವಾಗಿ ಯಾವುದೇ ಮುಚ್ಚಿಡದೆ ಓಪನ್ ಎಲ್ಲನೂ ಹೇಳಬೇಕು ಅಂತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್. ಅಲ್ಲಿ ನಾವು ಅವರ ವಿದ್ಯಾರ್ಹತೆ ತಗೊಳ್ತೀವಿ, ಅವ್ರದ್ದು ಆದಾಯ ಏನಿದೆ ಅಂತ ತಿಳ್ಕೊಂತೀವಿ. ಯಾಕೆ ನಮಗೆ ಮೂಲ ಏನಂದ್ರೆ ಹೈನುಗಾರಿಕೆನೇ ಇವರು ಪ್ರಮುಖ ಕಸುಬಾಗಿ ತಗೊಂಡಿದಾರೋ ಅಥವಾ ಇದು ಉಪಕಸುಬಾಗಿದೆಯಾ ಅವರು, ಅದನ್ನು ಸಹ ನಾವು ನೋಡ್ಬೇಕು, ಕಣ್ಣತಿನಲ್ಲಿ ನೋಡ ಸಂಗ್ರಹಿಸ್ತಾ ಇದೀವಿ. ಅದರಿಂದ ವಿವರವಾಗಿ ಮಾಹಿತಿಯನ್ನು ಅವ್ರು ಕೊಡಬೇಕಾಗುತ್ತೆ, ಅವರಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಿಗಳ ವಿವರವನ್ನು ಅವ್ರು ಕೊಡಬೇಕಾಗತ್ತೆ. ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಈ ರೀತಿ ಅವರು ನಿಖರವಾದ ಮಾಹಿತಿ ಕೊಟ್ಟಾಗ ಮುಂದಿನ ಏನು ಬಜೆಟ್ ಮಾಡಲಿಕ್ಕೆ, ಮುಂದಿನ ಯೋಜನೆ ರೂಪಿಸ್ಲಿಕ್ಕೆ, ನೀತಿಗಳನ್ನು ರೂಪಿಸ್ಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಸಾರ್ವಜನಿಕ ಮನಗಳು ಕೂಡ ಬಹಳ ತುಂಬಾ ಮುಖ್ಯ. ಮುಖ್ಯ ಸರ್. ಈಗ ನಿಖರವಾದ ಮಾಹಿತಿ ಕೊಡ್ತಾರಲ್ಲ ಕುಟುಂಬದ ಮುಖ್ಯಸ್ಥರು, ಅದರ ಒಂದು ಗಣತಿನ ಗೌಪ್ಯವಾಗಿಡ್ತಾರ ಹೆಂಗ್ ಸರ್? ಖಂಡಿತ ಗೌಪ್ಯವಾಗಿಡ್ತೀವಿ, ಅದು ಯಾರಿಗೂ ಸಹ ವಿಷಯ ತಿಳಿಸ್ಲಿಕ್ಕೆ ಹೋಗಲ್ಲ. ಸರ್ಕಾರಕ್ಕೆ ಮಾತ್ರ ಅದೇ ಇರ್ತದೆ, ಅಷ್ಟು ಮಾಹಿತಿ ಇರ್ತದೆ ಅಷ್ಟೇ. ನಿರ್ಭೀತಿಯಿಂದ ಅದನ್ನ ವಿಷಯವನ್ನು ಕೊಡ್ತಕ್ಕಂಥ ಬಹಳ ಇಂಪಾರ್ಟೆಂಟ್. ಅಂದ್ರೆ ಸಂಪೂರ್ಣವಾಗಿ ಒಂದು ಸ್ಪಷ್ಟವಾಗಿ ಮಾಹಿತಿಯನ್ನ, ಸ್ಪಷ್ಟವಾಗಿ ನಿಖರವಾದ ಮಾಹಿತಿ ಮಾಹಿತಿ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ರೈತ ಬಾಂಧವರು ಕೆಲಸ ಹೈಡ್ ಮಾಡ್ತಾರೆ. ಹೌದು, ಅವ್ರದ್ದು ಸಂಖ್ಯೆ ಜಾಸ್ತಿ ಇರುತ್ತೆ, ಆದ್ರೆ ಅವ್ರಿಗೇನೋ ಒಂದು ಕಣ್ಣು ಕಡಿಮೆ ಹೇಳ್ತಕ್ಕಂಥದ್ದು ಅಥವಾ ಇನ್ನೇನೋ ಒಂದು ಉದ್ದೇಶ ಮೇಲೆ ಜಾಸ್ತಿ ಹೇಳ್ತಕ್ಕಂಥದ್ದು, ಎರಡೂ ಆಗಬಾರ್ದು. ನಿಖರವಾದ ಮಾಹಿತಿ ಬೇಕು, ಯಾಕೆಂದ್ರೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮಲ್ಲಿ ಅಂದ್ರೆ, ಮುಂದೆ ನಾವು ಲಸಿಕೆ ಹಾಕುವಾಗ ಲಸಿಕೆ ಪ್ರೊಡಕ್ಷನ್ ಮಾಡ್ಕೊಳ್ಳಿಕ್ಕೆ ಆಗಲಿ ಅಥವಾ ಔಷಧಿಗಳನ್ನ ಸ್ವಲ್ಪ ಉಪಯೋಗಕ್ಕೆ ಬೇಕಾದಂತ ಸಂಖ್ಯೆಗಳನ್ನು ಕೂಡ ಮಾಡಿ ನಾವೆಲ್ಲ ಬಿಡುಗಡೆ ಮಾಡ್ತಕ್ಕಂಥ ಹಣಕಾಸು ಬಿಡುಗಡೆ ಆಗ್ತಕ್ಕಂಥದ್ದೆಲ್ಲ ಈ ಹಿನ್ನೆಲೆಯಲ್ಲಿ ಅದು ಬಹಳ ಇಂಪಾರ್ಟೆಂಟು. ಹಾಗೆ ನಮಗೆ ಏನಾಗ್ತದೆ ಅಂದ್ರೆ ಒಂದು ಸಂಖ್ಯೆಯ ಆಧಾರದ ಮೇಲೆ ನಾವು ಸಂಖ್ಯೆ ಒಂದು ಉತ್ತಮವಾಗ್ತಾ ಇದೆಯೋ ಅಥವಾ ಕಡಿಮೆ ಆಗ್ತಾ ಇದೆಯಾ ಅಂತ ತಿಳ್ಕೊಳ್ತಕ್ಕಂಥದ್ದು ಒಂದು ಅನುಕೂಲ ಆಗ್ತದೆ. ಯಾಕೆಂದ್ರೆ 2012 ಮತ್ತು 2019 ಮಧ್ಯೆ 2000 ಗಣತಿ ನೋಡಿದಾಗ ಅಲ್ಲಿ ಏನಾಗಿದೆ ಅಂದ್ರೆ ಹಂದಿಗಳ ಸಂಖ್ಯೆ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಎಲ್ಲ ಪ್ರಾಣಿಗಳ ಸಂಖ್ಯೆ 10-15% ಕಡಿಮೆ ಆಗ್ತಾ ಇದೆ ಆ ಒಂದು ಇದರ ಪೀರಿಯಡ್ ಅಲ್ಲಿ, ಮತ್ತು ಕುರಿ ಮೇಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಹಾಗಾಗಿ ಇದು ಅನಾಲಿಸಿಸ್ ಮಾಡ್ಲಿಕ್ಕೆ ಕ್ರಮೇಣ ಏನಾಗ್ಬಿಡುತ್ತದೆ, ಯಾವ್ದಾದ್ರು ಒಂದು ತಳಿ ಅಥವಾ ಯಾವ್ದಾದ್ರು ಒಂದು ಜಾತಿ ಕಂಪ್ಲೀಟ್ ನಶಿಸಿ ಹೋಗ್ಬಹುದು. ಆಗ ಅದಕ್ಕೆ ನಶಿಸಿ ಹೋಗದಂಗೆ ನಾವು ಕಾರ್ಯಕ್ರಮಗಳನ್ನು ಹಾಕೊಳ್ಳಿಕ್ಕೆ ಸರ್ಕಾರಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು, ಅದು ಒಂದು ಬಹಳ ಮುಖ್ಯವಾದ ಅಂಶ. ಹಾಗೆ ಯಾವ್ದಾದ್ರು ಒಂದು ವ್ಯಾಪ್ತಿಯಲ್ಲಿ ಜಾನುವಾರುಗಳ ಸಂಖ್ಯೆ ಯಾವುದೋ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕಮ್ಮಿ ಆಗಿದೆ ಅಂದಾಗ ಅಲ್ಲಿ ಯಾವ್ದಾದ್ರು ಕಾರ್ಯಕ್ರಮಗಳನ್ನ ಹಾಕೊಂಡು ಅವುಗಳ ಸಂತತಿಯನ್ನ ಇಂಪ್ರೂವ್ ಮಾಡ್ಲಿಕ್ಕೆ, ಅಭಿವೃದ್ಧಿ ಮಾಡ್ಲಿಕ್ಕೆ ಬಹಳ ಇಂಪಾರ್ಟೆಂಟ್ ಆಗಿದೆ. ಹಾಗೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ನಾವು ಇವನ್ ಅದ್ರಲ್ಲಿ ಬರ್ತಕ್ಕಂಥ ಮೆನ್ಯೂರ್ ಸಹ ಇಂಪಾರ್ಟೆಂಟ್ ಆಗಿದೆ ಆರ್ಥಿಕವಾಗಿ. ಸೊ ಹಾಗಾಗಿ ರೈತ ಬಾಂಧವರಿಗೆ ಕೃಷಿ ಕಸಬು ಇರೋದ್ರಿಂದ ಕೃಷಿ ಕಸಬಿನಲ್ಲಿ ಇದನ್ನ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅದರ ಒಂದು ದೃಶ್ಯತೆಗೆ ನಡ್ಕೊಂಡು ಹೋಗಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ಗಣತಿ ಬಹಳ ಮುಖ್ಯ ಆಗ್ತದೆ ಪ್ರೋಗ್ರಾಮ್ ಮಾಡ್ಲಿಕ್ಕೆ. ಹಾಗೆ ಕೆಲವೊಂದ್ಸಾರಿ ಏನಾಗ್ತದೆ ಅಂದ್ರೆ ವರ್ಲ್ಡ್ ಆರ್ಗನೈಸೇಷನ್ ಇರ್ಬೋದು, FAO ಇರ್ಬೋದು, ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ಅವು ಸಹ ಈ ಗಣತಿ ಆಧಾರದ ಮೇಲೆ ಅವು ನೀತಿ ರೂಪಗಳನ್ನ ಮಾಡ್ತಾ ಹೋಗ್ತಾರೆ. ಇದು ನಿಖರವಾಗಿದ್ರೆ ಮಾತ್ರ ಅದು ಯಾವುದೇ ಕಾರ್ಯಕ್ರಮ ಮಾಡಿದಾಗ ಯಶಸ್ವಿ ಆಗ್ಲಿಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಹೌದು ಸರ್, ನೀವು ಹೇಳಿದ್ರೆ ಈ ಕುರಿ ಮತ್ತು ಮೇಕೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ, ಈ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ ಸರ್ ಇತ್ತೀಚೆಗೆ? ಜಾನುವಾರು ಸಾಕಾಣಿಕೆ ದನಗಳ ಎಮ್ಮೆಗಳ ಸಂಖ್ಯೆ ಕ್ರಮೇಣ ಸ್ವಲ್ಪ 2012-19 ಸೆನ್ಸಸ್ ಹೋಲಿಕೆ ಮಾಡಿದಾಗ ಕಮ್ಮಿ ಆಗಿತ್ತು. ಸೊ ಈಗ ಏನಾಗ್ತಾ ಇದೆ ಈ ಸರ್ ನಾವು ನೋಡ್ಬೇಕೀಗ ಅದರ ಹೋಲಿಕೆ. ಹಾಗೆ ನಾವೇ ಮಾಡ್ತೀವಿ ಇಂದಿನ ಜನಗಣತಿಗೆ ಹೋಲಿಕೆ ಮಾಡಿ ಇಂಪ್ರೂವ್ಮೆಂಟ್ ಏನಾಗಿದೆ, ಎಲ್ಲಿ ಲ್ಯಾಕ್ಯೂನ, ಏನು ತಪ್ಪುಗಳಾಗಿದೆ, ಅವಳಿಗೆ ಏನು ಕಾರ್ಯಕ್ರಮ ತಗೋಬಹುದು ಅಂತಕ್ಕಂಥದ್ದು ಮಾಡ್ಲಿಕ್ಕೂ ಸಹ ಇದು ಒಂದು ಗಣತಿ ಅನುಕೂಲ ಮಾಡಿಕೊಡ್ತದೆ. ರೈತರು ಈ ಜಾನುವಾರುಗಳ ಒಂದು ಸಾಕಾಣಿಕೆ ಅಭಿವೃದ್ಧಿ ಮಾಡ್ಕೋಬೇಕಾದ್ರೆ ಯಾವ ಕಡೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಸರ್? ಪ್ರಮುಖವಾಗಿ ಅವರು ಸಾಕಾಣಿಕೆ ಆಸಕ್ತಿ ಇದ್ದಾಗ ಮೂಲ ಮೇವುಗಳನ್ನ ಬೆಳ್ಕೊಳ್ಳಿಕ್ಕೆ ಅನುಕೂಲ ಮಾಡ್ಕೋಬೇಕು. ಕೃಷಿಕರಿಂದ ಅವ್ರಿಗೆ ಮೇವಿನ ಉಳಿಕೆಗಳು ಬರುತ್ತೆ, ಕೃಷಿ ಉಳಿಕೆ ಬರತಕ್ಕಂಥ ಪದಾರ್ಥಗಳನ್ನು ಬಳಸಿಕೊಂಡ್ರೆ ಆಗ ಅವ್ರ ಆರ್ಥಿಕವಾಗಿ ಉತ್ತಮ ಆಗ್ಲಿಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಉಪಕಸಬುಗಳು ಇದ್ರೆ ಕೃಷಿ ಜೊತೆಗೆ ಕೃಷಿ ಕೈ ಹಿಡಿಯುತ್ತೆ ಅವರಿಗೆ. ದಿನನಿತ್ಯದ ಖರ್ಚುಗಳಿಗೆ, ವಾರದ ಖರ್ಚುಗಳಿಗೆ ಈ ಒಂದು ಹೈನುಗಾರಿಕೆಯಲ್ಲಿ ಒಂಥರ ಈ ವೇತನ ಬಂದ ವಾರ ವಾರ ವೇತನ ಬಂದ ರೀತಿ ಬರ್ತದೆ. ಅವರ ಮನೆತನದ ಖರ್ಚಿಗೆ ತುಂಬಾ ಅನುಕೂಲ ಆಗ್ತದೆ, ಅನುಕೂಲ ಆಗುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಮತ್ತೆ ಅಧಿಕಾರಿಗಳು ಹೇಳ್ತಾ ಇರ್ತಾರ ಈ ಕೃಷಿ ಜೊತೆಗೆ ಹೈನುಗಾರಿಕೆ ಆಗಿರ್ಬೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ, ಮೊಲ ಸಾಕಾಣಿಕೆ, ಪ್ರತಿಯೊಂದು ಉಪಕಸಬುಗಳು, ಜೇನು ಕೃಷಿ ಆಗಿರ್ಬೋದು, ಎಲ್ಲವನ್ನೂ ಅಳವಡಿಸಿಕೊಂಡಾಗ ಕೃಷಿ ಯಾವತ್ತೂ ಲಾಸ್ ಆಗಲ್ಲ. ಇದು ನಮ್ಮಲ್ಲಿ ಇರ್ತಕ್ಕಂಥ ಪಶುಸಂಗೋಪನಾ ಚಟುವಟಿಕೆಗಳು, ಕೃಷಿ ಚಟುವಟಿಕೆ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ, ಒಂದಕ್ಕೊಂದು ಬೆಸ್ತಿದೆ. ಕೃಷಿ ಬಿಟ್ಟು ಪಶುಸಂಗೋಪನೆ ಚಟುವಟಿಕೆ ಮಾಡ್ಲಿಕ್ಕೆ ಆಗಲ್ಲ, ಪಶುಸಂಗೋಪನೆ ಚಟುವಟಿಕೆಗಳನ್ನ ಕೈ ಬಿಟ್ಟು ಪೂರ್ತಿ ಕೃಷಿ ಮಾಡ್ಲಿಕ್ಕೆ ಆಗಲ್ಲ. ಇವತ್ತೇನಾಗಿದೆ, ಸಾವಯವ ಕೃಷಿ ಬಂದಿದೆ, ಇವತ್ತು ವಿಶ್ವವೇ ಸಾವಯವ ಕೃಷಿ ಕಡೆಗೆ ತಿರುಗಿ ನೋಡೋ ಸ್ಥಿತಿ ಬಂದಾಗಿದೆ. ಸೊ ಇಂಥ ಟೈಮಲ್ಲಿ ನಮ್ಮ ಜಾನುವಾರುಗಳ ಸಾಕಾಣಿಕೆ ಬಹಳ ಮಹತ್ವ ಅನಿಸ್ತಾ ಇದೆ. ಈಗಾಗಲೇ ಸಾಕಷ್ಟು ರೈತ ಬಾಂಧವರು ಜಾನುವಾರುಗಳನ್ನ ಮೆನ್ಯೂರ್ಗೋಸ್ಕರ, ಸಗಣಿ ಗೊಬ್ಬರಕ್ಕೋಸ್ಕರನೇ ಸಾಕ್ತಕ್ಕಂಥ ಸ್ಥಿತಿ ಬಂದಿದೆ ಈಗ. ಸೊ ಹೀಗಾಗಿ ಅದಕ್ಕೂ ಸಹ ಇಂಪಾರ್ಟೆನ್ಸ್ ಬಂದಿದೆ. ಈಗ ಈ ಜಾನುವಾರು ಗಣತಿ ನಮ್ಮ ಜಿಲ್ಲೆ ಎಲ್ಲ ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ಹಮ್ಮಿಕೊಳ್ತೀವಿ ಈಗ 1ನೇ ತಾರೀಕಿನಿಂದ December 31 ಅಂತ ಹೇಳಿದ್ರಿ ಸರ್. ಅಂತ ಸಮಯದಲ್ಲಿ ಕುಟುಂಬದ ಮುಖ್ಯಸ್ಥರು ಆ ಪ್ರದೇಶದಲ್ಲಿ ಇಲ್ಲದೆ ಇದ್ರೆ ಮತ್ತೆ ಮರುದಿನದೇನಾದ್ರೂ ಗಣತಿ ಮಾಡುವಂತ? ಖಂಡಿತ, ಮನೆಯಲ್ಲಿ ಯಾರಾದರೂ ಇದ್ದು ಅವ್ರಿಗೆ ನಮಗೆ ಮಾಹಿತಿ ಕೊಡ್ತಾ ಇದ್ರೆ ಮಾಹಿತಿ ತಗೊಳ್ತೇವೆ. ಆ ಮನೆಯಲ್ಲಿ ಆ ದಿವಸ ಕುಟುಂಬ ಮುಖ್ಯಸ್ಥರಾಗಲಿ ಯಾರೂ ಇರಲಿಲ್ಲ ಅಂದಾಗ ಮರುದಿನ ಅಥವಾ ನೆಕ್ಸ್ಟ್ ಡೇ ಮತ್ತೊಮ್ಮೆ ಹೋಗಿ ಗಣತಿಯನ್ನು ತಗೊಂಡಿ. ಯಾಕೆಂದ್ರೆ ನಾವು ಈ ಸಾರಿ ನಮ್ಮಲ್ಲಿ ಏನು ಈ ಮೊಬೈಲ್ ಆಪ್ ಬಳಸಿ ನಾವು ಮಾಡ್ತಾ ಇದೀವಿ ಗಣತಿನ ಅಂತ ಹೇಳ್ತೀವಿ. ಇದರಲ್ಲಿ ಒಂದು ಗ್ರಾಮವನ್ನ ಕ್ಲೋಸ್ ಮಾಡಕ್ ಮುಂಚೆ ಆ ಗ್ರಾಮದಲ್ಲಿ ಇರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ನಮಗೆ ಗೊತ್ತಿರುತ್ತೆ. ಆ ಸಂಖ್ಯೆ ನೋಡಿಕೊಂಡು ಪ್ರತಿಯೊಂದು ಕುಟುಂಬವನ್ನು ಕವರ್ ಆದ್ಮೇಲೆ ನಾವು ಮುಂದಿನ ಗ್ರಾಮಕ್ಕೆ ಅವರು ಗಣತಿದಾರರು ಹೋಗ್ತಾರೆ. ಅದರವರೆಗೆ ಅವರು ಆ ಒಂದು ಆಪಲ್ಲಿ ಅವ್ರು ಕ್ಲೋಸ್ ಮಾಡಕ್ ಬರಲ್ಲ. ಒಮ್ಮೆ ಕ್ಲೋಸ್ ಮಾಡಿದ್ರೆ ಮತ್ತೆ ಎಂಟ್ರಿ ಮಾಡಕ್ ಬರೋದಿಲ್ಲ, ಅದಕ್ಕೋಸ್ಕರ ಆ ಕುಟುಂಬಗಳ ಸಂಖ್ಯೆ ಇರುತ್ತೆ ನಮ್ಮ ಹತ್ರ. ಆಮೇಲೆ ಈ ಒಂದು ನಮಗೆ ಏನ್ ಸಿಗ್ತಾ ಇದ್ರಲ್ಲಿ ಅಂದ್ರೆ ಈ ಒಂದು ಗಣತಿಯಲ್ಲಿ ಜಾನುವಾರು ಸಾಕಾಣಿಕೆಗಳ ಕುಟುಂಬಗಳು ಎಷ್ಟು ಅಂತ ಗೊತ್ತಾಗ್ತದೆ, ಸಂಖ್ಯೆ ಎಷ್ಟು ಅಂತ. ಕುರಿ ಮೇಕೆ ಸಾಕಾಣಿಕೆದಾರರ ಸಂಖ್ಯೆ ಎಷ್ಟು ಅಂತ ಗೊತ್ತಾಗುತ್ತೆ ನಮಗೆ. ಯಾವುದೇ ಒಂದು ಕಾರ್ಯಕ್ರಮ ಯೋಜನೆ ರೂಪ ಮಾಡಲಿಕ್ಕೆ ಇದು ಅನುಕೂಲ ಆಗ್ತದೆ, ಅದು ಬಹಳ ಮುಖ್ಯ ಆಗ್ತದೆ. ಹಾಗೆ ಈ ಒಂದು ಗಣತಿ ಟೈಮಲ್ಲಿ ನಾವು ಪ್ರತಿ ಗ್ರಾಮದಲ್ಲಿ ನಿರ್ದಿಷ್ಟ ಸ್ಥಾನದಿಂದ ಪ್ರಾರಂಭ ಮಾಡಿ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಟ್ಟಡಗಳನ್ನು ಸಹ ನಾವು ಗಣತಿ ಮಾಡ್ಕೊಳ್ತೀವಿ. ಅದು ದೇವಸ್ಥಾನ ಇರ್ಬೋದು, ಸಂಸ್ಥೆ ಇರ್ಬೋದು, ಅಥವಾ ಸರ್ಕಾರಿ ಕಟ್ಟಡ ಇರ್ಬೋದು, ಸರ್ಕಾರಿ ಗೋಶಾಲೆಗಳಿರ್ಬೋದು, ಸರ್ಕಾರಿ ಫಾರಂಗಳಿರ್ಬೋದು, ಅಥವಾ ಪ್ರೈವೇಟ್ ಗೋಶಾಲೆಗಳಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಸಹ ನಾವು ಜಾನುವಾರುಗಳ ಗಣತಿ ತಗೊಂಡು ಈ ಒಂದು ಗಣತಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಈ ಒಂದು ಯಾವ್ದಾದ್ರು ಸ್ಟಡ್ ಫಾರಂಗಳಿರ್ಬೋದು, ಅಲ್ಲೂ ಸಹ ನಾವು ಕುದುರೆಗಳ ಗಣತಿಯನ್ನು ತಗೊಂಡೆ ನಾವು ಈ ಕಾರ್ಯಕ್ರಮವನ್ನು ಮಾಡೋದು. ಪ್ರತಿಯೊಂದು ಪ್ರಾಣಿನ ಗಣತಿ ತಗೊಳ್ತಾ ಇದೀವಿ. ಇದು ಒಂದು ದೊಡ್ಡ ಕಾರ್ಯಕ್ರಮ ಸರ್. ಇದರಲ್ಲಿ ನಿಮ್ಮ ಇಲಾಖೆ ಸಕ್ರಿಯವಾಗಿ ಭಾಗವಹಿಸಬೇಕಾಗುತ್ತೆ. ಯಾವ ತರ ಈ ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರ? ನಾವು ಏನ್ ಮಾಡ್ಕೊಂಡಿದೀವಿ ಅಂದ್ರೆ ಒಂದು 4,000 ಮನೆಗಳಿಗೆ ಒಬ್ಬ ಗಣತಿದಾರನ್ನ ಗ್ರಾಮೀಣ ಮಟ್ಟದಲ್ಲಿ, ಹಾಗೆ ನಗರ ಪ್ರದೇಶದಲ್ಲಿ ಜಾನುವಾರುಗಳ ಸಂಖ್ಯೆ ಕಡಿಮೆ ಇರುತ್ತೆ ಅನ್ನೋ ದೃಷ್ಟಿಯಿಂದ 6,000 ಮನೆಗಳಿಗೆ ಒಬ್ಬ ಎಣಿಕೆದಾರನ ನೇಮಿಸಿಕೊಂಡಿದ್ವಿ. ಹಾಗೆ ಪ್ರತಿ 3-4 ಜನ ಎಣಿಕೆದಾರರಿಗೆ ಒಬ್ಬರು ಮೇಲ್ವಿಚಾರಕರನ್ನ ನೇಮಿಸಿಕೊಂಡಿದ್ವಿ. ಸೊ ಅದು ಆಪಲ್ಲಿ ಬರೋದ್ರಿಂದ ಅವರು ಮೇಲ್ವಿಚಾರಕರು ಕನಿಷ್ಠ ಪ್ರತಿ ದಿನದಲ್ಲಿ ಇಬ್ಬರು ಮೇಲ್ವಿಚಾರಕರನ್ನ ಹೋಗ್ಬಿಟ್ಟು ಅವ್ರು ಏನು ಗಣತಿದಾರ ಮಾಡ್ತಾ ಇದಾರೆ ಅದನ್ನು ನೋಡಿಕೊಂಡು ಸರಿಯ ತಪ್ಪೆ ಕನ್ಫರ್ಮ್ ಮಾಡಿಕೊಂಡು ಅವರು ಪೂರ್ತಿ ಆದಮೇಲೆ ಅವರಿಂದ ಈ ಮೇಲ್ವಿಚಾರಕರ ಆಪಿಗೆ ಬರ್ತದೆ ಅದು ಪ್ರೋಗ್ರಾಮ್. ಸೊ ಅಲ್ಲಿ ಅವರು ನೋಡ್ಬಿಟ್ಟು ಓಕೆ ಕೊಟ್ಟಮೇಲೆ ಅದು ಮುಂದಕ್ಕೆ ಬರ್ತದೆ. ಸೊ ಹಾಗಾಗಿ 2-3 ಕಡೆ ಚೆಕ್ ಪಾಯಿಂಟ್ ಇದೆ. ಗಣತಿ ಯಾವುದೇ ಕಾರಣಕ್ಕೂ ತಪ್ಪು ನಮೂದುಗಳು ಆಗಲ್ಲ ಈ ಬಾರಿ, ಯಾಕಂದ್ರೆ ಎಲ್ಲ ಆನ್ಲೈನ್ ಅಲ್ಲಿ ಆಗ್ತಾ ಇರೋದ್ರಿಂದ. ಹಾಗೆ ಆಪಲ್ಲಿ ಮಾಡ್ತಿರೋದ್ರಿಂದ ಆ ಒಂದು ಗ್ರಾಮದಲ್ಲಿ ಏನಾದ್ರು ಒಂದ್ ವೇಳೆ ನೆಟ್ ಪ್ರಾಬ್ಲಮ್ ಆದ್ರೆ, ಈ ಸರಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಂದ್ರೆ, ಯಾವಾಗ ಅವರು ಹೊರ ಪ್ರದೇಶಕ್ಕೆ ಬಂದು ನೆಟ್ ಸಿಗುತ್ತೋ ಆಗ ಮತ್ತೆ ಅದು ತಾನಾಗೆ ಸೆಂಟ್ರಲ್ ಸರ್ವರ್ಗೆ ಜಾಯಿನ್ ಆಗುತ್ತೆ, ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಹಾಗಾಗಿ ಯಾವುದೇ ಡೇಟಾ ಲ್ಯಾಪ್ಸ್ ಆಗಲ್ಲ, ಎಲ್ಲದೂ ಸಹ ಆನ್ಲೈನ್ ಅಲ್ಲೇ ಆಗ್ತದೆ, ಎಲ್ಲ ಡೇಟಾ ಆನ್ಲೈನ್ ಅಲ್ಲೇ ಇರ್ತದೆ. ಅದಕ್ಕೆ ನಮಗೆ ಈಗ ನಿಖರವಾದ ಮಾಹಿತಿ ಕೊಟ್ಟರೆ ಇದು ಅನುಕೂಲ ಅಂತ ಅದಕ್ಕೆ ನಾವು ಒತ್ತಿ ಹೇಳ್ತಾ ಇರ್ತಕ್ಕಂಥದ್ದು. ಈಗ ನಿಖರವಾದ ಮಾಹಿತಿ ಕೊಡ್ಬೇಕಂತ ಹೇಳ್ತಾರೆ, ಯಾವುದೇ ಒಂದು ಕುಟುಂಬಕ್ಕೆ ಭೇಟಿ ಕೊಟ್ಟಾಗ ಗಣತಿದ್ದಾರರು ನಿಖರವಾದ ಮಾಹಿತಿ ಕೊಡಲಿಕ್ಕೆ ಸಾಕಷ್ಟು ಜನ ಹೆದರ್ತಾರೆ. ಬೇರೆ ಬೇರೆ ಅವರಲ್ಲಿ ಒಂದು ತಪ್ಪು ಕಲ್ಪನೆ ಇರುತ್ತೆ, ಅವ್ರನ್ನ ಒಂದು ಮನವೊಲಿಸಬೇಕು. ಅದು ಬಹಳ, ಅದಕ್ಕೆ ನಮ್ಮಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ, ನಾವು ಪ್ರಾರಂಭ ದಿನನೇ ಸ್ಥಳೀಯವಾಗಿ ಜನಪ್ರತಿನಿಧಿಗಳನ್ನ ಅಪ್ರೋಚ್ ಮಾಡಿ ಅಥವಾ ಊರಿನ ಮುಖಂಡರನ್ನ ಅಪ್ರೋಚ್ ಮಾಡಿ ಅವ್ರ ಮೂಲಕ ನೀವು ಪರಿಚಯ ಮಾಡಿಕೊಂಡು ಹೊಸಬರಾಗಿದ್ರೆ ಅಥವಾ ಸ್ಥಳೀಯವಾದಂತವರ ಗಣತಿದಾರಿದ್ರೆ ಪರಿಚಯ ಇರ್ತದೆ. ಹೊಸಬರಾದ್ರೂ ಸಹ ನೀವು ಹೋಗಿ ಪರಿಚಯ ಮಾಡಿಕೊಂಡು ಅವ್ರ ಮೂಲಕನೇ ಚಾಲನೆ ಮಾಡಬೇಕು, ಅವ್ರನ್ನ ಕನ್ವಿನ್ಸ್ ಮಾಡಬೇಕು. ಯಾಕೆಂದ್ರೆ ಸ್ಥಳೀಯ ಮುಖಂಡರು ರೈತ ಬಾಂಧವರು ಹೇಳಿದಾಗ ಅವರು ಮನವೊಲಿಸ್ತಾರೆ, ಅವರು ನಿಖರವಾದ ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ, ಸುಲಭವಾಗಿ ಕೊಡ್ತಾರೆ. ಸೊ ಈ ನೆಲೆ ಈ ತರ ನಮ್ಮ ಕಾರ್ಯಕ್ರಮ ರೂಪಿಸಿಕೊಂಡಿದ್ವಿ. ಗ್ರಾಮದ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲ ಸಾಕಷ್ಟು ಸಹಕಾರ ಕೊಟ್ಟು ಯಶಸ್ವಿಗಳು ಸಿಕ್ಕು. ನಾವು ಅವರೆಲ್ಲರೂ ಈ ಬಾರಿ ಮತ್ತೊಮ್ಮೆ ನಾನು ಈ ಮಾಧ್ಯಮದ ಮೂಲಕ ಕೋರಿಕೊಳ್ತಾ ಇದ್ದೀನಿ ಎಲ್ಲರಿಗೂ. ಮತ್ತೆ ಪ್ರತಿ ಕುಟುಂಬದ ಮುಖ್ಯಸ್ಥರು ಸ್ಪಷ್ಟವಾದ ಮಾಹಿತಿ ಕೊಟ್ಟಾಗ, ನಿಖರವಾದ ಮಾಹಿತಿ, ನಿಖರವಾದ ಮಾಹಿತಿ ಹೆಚ್ಚಿನ ಕೊಡೋದು ಬೇಡ, ಕಮ್ಮಿ ಕೊಡೋದು ಏನಿದೆ ಅವರ ಹತ್ರ ಅಸ್ಪಷ್ಟವಾದ ಮಾಹಿತಿ ಕೊಡಬೇಕು. ಅದು ಆತರ ಕೊಟ್ಟಾಗ ಈ ಜಾನುವಾರುಗಳ ಅಂಕಿಅಂಶದ ಆಧಾರದ ಮೇಲೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಆರ್ಥಿಕ ಮತ್ತು ಸಾಮಾಜಿಕ ಯೋಜನೆಯನ್ನು ಅನುಷ್ಠಾನಗೊಳಿಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ. ಅದು ಬಹಳ ಮುಖ್ಯ. ಅದಕ್ಕೆ ಈ ಒಂದು ಉದ್ದೇಶನೇ, ಅದು ಮೇನ್ ಉದ್ದೇಶನೇ ಈ ಜಾನುವಾರು ಗಣತಿ ಮಾಡತಕ್ಕಂಥದ್ದು ಉದ್ದೇಶನೇ ಮುಂದಿನ ಕಾರ್ಯಕ್ರಮಗಳು ರೂಪಿಸಲಿಕ್ಕೆ, ಹಾಗೆ ಯಾವ್ದಾದ್ರು ಒಂದು ಲೋಪದೋಷದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಗಣತಿದಾರರು ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ಮೇಲಾಧಿಕಾರಿಗಳ ಒಂದು ಪಾತ್ರ ಏನಿರುತ್ತೆ ಸರ್? ಖಂಡಿತ, ನಾವು ಮೇಲಾಧಿಕಾರಿಗಳು ಸಹ, ನಾವು ಸಹ ಪ್ರತಿನಿತ್ಯ ಒಂದಲ್ಲ ಒಂದು ಗ್ರಾಮದಲ್ಲಿ ಗಣತಿದಾರರು ಏನು ಗಣತಿ ಮಾಡ್ತಾರೆ ಅದನ್ನ ಹೋಗ್ಬಿಟ್ಟು ನಾವು ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೀವಿ, ಪರಿಶೀಲನೆ ಮಾಡ್ತಾ ಇರ್ತೀವಿ. ಅವರ ತಪ್ಪುಗಳಿದ್ರೆ ಅಥವಾ ಅವ್ರಿಗೇನು ಅಡಚಣೆ ಬಂದ್ರೆ, ನಮ್ಮಲ್ಲಿ ಪ್ರತಿ ಒಂದು ಜಿಲ್ಲೆಗೆ ಇಬ್ಬರು ಮಾಸ್ಟರ್ ಟ್ರೈನರ್ ಅಂತ ಇರ್ತಾರೆ, ತರಬೇತಿದಾರರು, ತರಬೇತಿ ಕೊಟ್ಟಿದ್ದಾರೆ, ಅವ್ರನ್ನ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು, ಎಲ್ಲರೂ ನಂಬರ್ ಕಾಂಟ್ಯಾಕ್ಟ್ ಇದೆ. ನಾವೇನ್ ಮಾಡ್ಕೊಡ್ತೀವಿ, ಎಲ್ಲ ತಾಲೂಕು ಮಟ್ಟದಲ್ಲಿ ಒಂದೊಂದು ಗುಂಪು ಮಾಡ್ಕೊಂಡಿದ್ವಿ, ವಾಟ್ಸ್ಆಪ್ ಗ್ರೂಪ್ ಮಾಡ್ಕೊಂಡಿದ್ವಿ. ಆ ಗ್ರೂಪ್ ಅಲ್ಲಿ ಅವ್ರು ಡಿಸ್ಕಸ್ ಮಾಡ್ತಾರೆ, ಅವ್ರಿಗೇನಾದ್ರು ತೊಂದರೆ ಆದ್ರೆ ಗಣತಿದಾರರಿಗೆ, ಅವ್ರಿಗೇನಾದ್ರು ಗ್ರಾಮದಲ್ಲಿ ರೈತರು ಇದು ಮಾಡಲಿಲ್ಲ ಅಂದ್ರೆ ಸ್ಥಳೀಯವಾಗಿ ಅಲ್ಲಿರ್ತಕ್ಕಂಥ ಸ್ಥಳೀಯ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ಅವ್ರಿಗೆ ಸಹಕಾರ ಕೊಡ್ತಾರೆ, ಅವ್ರನ್ನ ಪರಿಚಯ ಮಾಡಿಕೊಡೋದು, ಅವರು ಅಲ್ಲಿ ಸಹಕರಿಸೋದು. ಹಾಗೆ ಇನ್ನೊಂದು ಬಹಳ ಪ್ರಮುಖ ಇಂಪಾರ್ಟೆಂಟ್ ಅಂಶ ಅಂದ್ರೆ, ನಾವು ಯಾವುದೇ ಹಳ್ಳಿಗೆ ಹೋಗಲಿ ಅಲ್ಲಿಯ ಸ್ಥಳೀಯ ಪಶು ಸಖಿಯರು ಅಂತ ಇದ್ದಾರೆ ನಮ್ಮ ಇಲಾಖೆಯಲ್ಲಿ. ಆ ಪಶು ಸಖಿಯರ ಸಹಕಾರದೊಂದಿಗೆ ನಾವು ಸೆನ್ಸಸ್ ಗಣತಿ ಮಾಡ್ತಾ ಇದೀವಿ. ಯಾಕಂದ್ರೆ ಅವರು ಸ್ಥಳೀಯವಾಗಿ ರೈತ ಬಾಂಧವರಿಗೆ ಪರಿಚಯ ಇರ್ತಾರೆ, ಅವ್ರು ಏನು ಹೇಳಿದ್ರು ಅವರಿಗೆ ಒಂದು ನಂಬಿಕೆ ಬರುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಪಶು ಸಖಿಯರೊಂದಿಗೆ ನಾವು ಈ ಒಂದು ತರಬೇತಿ ಕಾರ್ಯವನ್ನು ಗಣತಿದಾರರು ಗಣತಿಯನ್ನ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಗಣತಿ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಈ ಗಣತಿದಾರರಿಗೆ ಏನಾದರೂ ತರಬೇತಿ ಕೊಟ್ಟಿರ್ತಾರೆ? ಖಂಡಿತ ತರಬೇತಿ ಕೊಟ್ಟಿದ್ದೀವಿ. ಮೊದಲಿಗೆ ನಮ್ಮ ರಾಜ್ಯ ಮಟ್ಟದಲ್ಲಿ ನಮಗೆ ಮಾಸ್ಟರ್ ತರಬೇತಿದಾರರಿಗೆ ತರಬೇತಿ ಕೊಟ್ಟಿದ್ದಾರೆ. ಹಾಗೆ ಜಿಲ್ಲಾ ಮಟ್ಟದಲ್ಲಿ ನಾವು ಮೇಲ್ವಿಚಾರಕರು ಅಂತಾರೆ ಅವರಿಗೆ ತರಬೇತಿ ಕೊಟ್ಟಿದ್ದೀವಿ. ಮತ್ತೆ ಈಗ ಜಿಲ್ಲಾ ಮಟ್ಟದಲ್ಲಿ ಮತ್ತೊಮ್ಮೆ ಗಣತಿದಾರರಿಗೆ ಮೇಲ್ವಿಚಾರಕ್ಕೆ ತರಬೇತಿ ಕೊಟ್ಟಿದ್ದೀವಿ. ಈ ಪುನಃ ತಾಲೂಕು ಮಟ್ಟದಲ್ಲಿ ನಮ್ಮ ಮತ್ತೆಗೆ ಅವರಿಗೆ ಮಾಡ್ತಾ ಇದ್ದಾರೆ ಮೇಲ್ ಗಣತಿದಾರರಿಗೆ ಜೊತೆಗೆ ಅವ್ರ ಜೊತೆಗೆ ಮೇಲೆ ಪುಸ್ತಕಿಯರನ್ನು ಕರೆಸಿ ನೀವೊಂದು ಇದರ ತರಬೇತಿಯ ಉದ್ದೇಶದಿಂದ ಮರಮರಿಕೆ ಮಾಡ್ಲಿಕ್ಕೆ ಹೇಳಿದೀವಿ, ಮಾಡ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ಈ ಗಣತಿದಾರರು ಅವ್ರಿಗೆ ನಾವು ಹೇಳಿದೀವಿ ಜನಸಾಮಾನ್ಯವಾಗಿ ಮಾರ್ನಿಂಗ್ ಮುಂಜಾನೆ ವೇಳೆಯಲ್ಲ ರೈತ ಬಾಂಧವ ಸಿಗ್ತಾರೆ, ಆ ಟೈಮಲ್ಲೇ ನೀವು ಅದನ್ನ ಗಣತಿ ಕಾರ್ಯವನ್ನು ಮಾಡಬೇಕು ಅಂತ ಸಹ ನಾವು ಮನವರಿಕೆ ಮಾಡಿಕೊಟ್ಟಿದ್ವಿ. ಎಲ್ಲರೂ ಮುಂಜಾನೆ ಮುಂಚೆನೆ ಹೋಗ್ಬಿಟ್ಟು ಗಣತಿ ಕಾರ್ಯ ಮಾಡ್ತಾರೆ. ಆಮೇಲೆ ನಮಗೆ ಈ ಸರಿ ಸಾಕಷ್ಟು ಸಮಯಾವಕಾಶ ಇದೆ, ಒಟ್ಟು 4 ತಿಂಗಳಿರೋದ್ರಿಂದ ಯಾವುದೇ ಒಂದು ಲೋಪವಿಲ್ಲದೆ ಯಶಸ್ವಿಗೊಳಿಸ್ತೀವಿ ಅಂತ ಒಂದು ನಂಬಿಕೆ ನಮಗಿದೆ. ಅಂದ್ರೆ ಗಣತಿದಾರರು ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ಅಥವಾ ಮಧ್ಯಾಹ್ನ ಮೇಲೆ ಅವ್ರು ಬಿಡು ಮಾಡ್ಕೋಬಹುದು, ಯಾಕಂದ್ರೆ ಮಧ್ಯಾಹ್ನ ಟೈಮ್ ರೈತ ಬಾಂಧವರು ಸಿಗೋದಿಲ್ಲ, ಅವ್ರ ಕೆಲಸಗಳಿಗೆ ಕೃಷಿ ಕೆಲಸಕ್ಕೆ ಹೋಗಿರ್ತಾರೆ. ಹಾಗಾಗಿ ಬೆಳಗ್ಗೆ ಮತ್ತು ಸಂಜೆ ಮಾಡ್ಲಿಕ್ಕೆ ನಾವು ಅವ್ರಿಗೆ ತರಬೇತಿ ನೀಡಿದೀವಿ. ಹಾಗೆ ತರಬೇತಿಯನ್ನು ಸಹ ನಾವು 2-3 ಹಂತದಲ್ಲಿ ಕೊಟ್ಟಿದ್ದೀವಿ ಈಗಾಗಲೇ. ಆಮೇಲೆ ಅವರಿಗೆ ನಮ್ಮ ಅವ್ರ ಮೊಬೈಲ್ ಆಪ್ಗೆ ಈಗಾಗಲೇ ಅವರಿಗೆ ಡಮ್ಮಿ ಇದನ್ನ ಮಾಡಿದೀವಿ. ಈ ಒಂದು ವಾರದಿಂದ ಅವರು ಅದನ್ನು ಆಗಲೇ ಪ್ರಯತ್ನ ಮಾಡ್ತಾ ಇದ್ದಾರೆ ಎಂಟ್ರಿ ಮಾಡ್ಲಿಕ್ಕೆ. ಬಟ್ 1 ತಾರೀಕಿಂದ ಅದು ಸಂಪೂರ್ಣವಾಗಿ ಪ್ರಾರಂಭ ಆಗುತ್ತೆ. 1 ತಾರೀಕಿನಿಂದ ಪ್ರಾರಂಭವಾಗುತ್ತೆ. ಗಣತಿದಾರರು ಬಂದಾಗ ಸಂಪೂರ್ಣವಾಗಿ ಮತ್ತು ಸ್ಪಷ್ಟವಾದ ಮಾಹಿತಿ ನೀಡಬೇಕು ಕುಟುಂಬದ ಮುಖ್ಯಸ್ಥರು ಅಂತ ಹೇಳಿದ್ರೆ, ಒಂದ್ ಪಕ್ಷ ಸ್ಪಷ್ಟವಾದ ಮಾಹಿತಿಯನ್ನು ಮುಚ್ಚಿಟ್ರೆ ಅಥವಾ ನೀಡದೇ ಇದ್ರೆ ನಮ್ಮ ಒಂದು ಕುಟುಂಬದ ಸದಸ್ಯರಿಗೆ ಆಗಿರ್ಬೋದು, ಜಾನುವಾರು ಸಾಕಾಣಿಕೆದಾರರಾಗಿರ್ಬೋದು, ಯಾವ ರೀತಿ ನಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ಅನ್ಸುತ್ತೆ ನಿಮಗೆ? ಖಂಡಿತವಾಗೂ. ಆಗ ಏನಾಗ್ತದೆ ಅಂದ್ರೆ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವಾಗ ತಪ್ಪಾಗುತ್ತೆ, ನಮ್ದು ಗಣತಿನೇ ಸರಿ ಇಲ್ಲ ಅಂದಾಗ ಅದರ ಫಲಾನುಭವಿಗಳು ಆಯ್ಕೆ ಮಾಡುವಾಗ ನಾವೇ ಮಾಡ್ತೀವಿ, ಕಮ್ಮಿ ಆಗ್ತಾ ಬರ್ತದೆ. ಅದು ಒಂದು, ಈಗ ಫಾರ್ ಎಕ್ಸಾಂಪಲ್ ನಮಗೆ ಜಾನುವಾರುಗಳ ಸಾಕಾಣಿಕೆ ಕುಟುಂಬಗಳ ಸಂಖ್ಯೆ ಕಡಿಮೆ ಇದೆ ಅಂದಾಗ ನಾವು ಫಲಾನುಭವಿಗಳ ಸಂಖ್ಯೆನೂ ಕಡಿಮೆ ಆಗ್ತಾ ಹೋಗುತ್ತೆ, ಅಥವಾ ಪ್ರೋಗ್ರಾಮ್ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಬಜೆಟ್ ಅಲಾಟ್ಮೆಂಟ್ ಮಾಡ್ಲಿಕ್ಕೂ ಸಹ ಕಡಿಮೆ ಆಗುತ್ತೆ. ಈ ನೆಲೆ ರೈತ ಬಾಂಧವರು ಇದನ್ನ ಮನಗಂಡ್ಕೋಬೇಕು, ಖಂಡಿತ ಅದರಿಂದ ಅವ್ರಿಗೆ ಏನು ತೊಂದರೆ ಆಗೋದಿಲ್ಲ, ಇದರಿಂದ ಅವ್ರಿಗೆ ಅನುಕೂಲ ಆಗುತ್ತೆ. ಗಣತಿಯಲ್ಲಿ ಒಂದು ನಿರ್ದಿಷ್ಟ ಒಂದು ಮಾಹಿತಿಯನ್ನು, ನಿಖರವಾದ ಮಾಹಿತಿಯನ್ನು ಕೊಡ್ತಕ್ಕಂಥ ಬಹಳ ಇಂಪಾರ್ಟೆಂಟ್. ನಿರ್ದಿಷ್ಟವಾದ ಒಂದು ನಿಖರವಾದ ಮಾಹಿತಿ ಕೊಡ್ಲಿಕ್ಕೆ ಒಂದ್ ಸ್ವಲ್ಪ ಅರಿವು ಮೂಡಿಸಂತ ಕಾರ್ಯಕ್ರಮಗಳು ನೀವು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾಡಬೇಕಾಗುತ್ತೆ. ಖಂಡಿತ, ಅದಕ್ಕೆ ನಾವೇ ಮಾಡಿದ್ವಿ ಮೊದಲು, ಅದಕ್ಕೆ ಪಶುಸಖ್ಯರಿಗೆ ನಾವು ತರಬೇತಿ ಕೊಟ್ಟಿದ್ವಿ ಮತ್ತು ಇನ್ನು ಕೊಡ್ತಾನೆ ಇದ್ವಿ. ಅವರು ಮೊದಲು ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ, ಗಣತಿದಾರರು ಬರ್ತಾ ಇದಾರೆ ನಮ್ಮ ಜೊತೆಗೆ ಬರ್ತಾರೆ, ನಾವು ಬರ್ತೇವೆ, ನೀವು ಮಾಹಿತಿ ಕೊಡಿ ಅಂತ ಅವರಿಗೆಲ್ಲ ಹೇಳ್ತಾ ಇದೀವಿ. ಮತ್ತೆ ಪತ್ರಿಕೆಗಳ ಮುಖಾಂತರ ಈಗಾಗಲೇ ನಾವು ಪತ್ರಿಕೆಗಳ ಮೂಲಕ ಆಕಾಶವಾಣಿ ಮೂಲಕ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಇದೀವಿ. ಹಾಗೆ ನಮ್ಮ ಇಲಾಖೆ ವತಿಯಿಂದ ಪ್ರತಿಯೊಬ್ಬರು ಗಣತಿದಾರರು ಆ ಒಂದು ಗಣತಿಯ ಗ್ರಾಮಕ್ಕೆ ಬಂದಾಗ ಬ್ಯಾನರ್ ತಗೊಂಡು ಬ್ಯಾನರ್ ಹಾಕೊಂಡು ಗಣತಿ ಮಾಡ್ತಾ ಇದ್ದಾರೆ. ಜೊತೆಗೆ ಭಿತ್ತಿಪತ್ರಗಳನ್ನ ಸಾಕಷ್ಟು ಭಿತ್ತಿಪತ್ರ ಕೊಟ್ಟಿದ್ದೀವಿ. ಭಿತ್ತಿಪತ್ರಗಳನ್ನ ಪ್ರತಿಯೊಂದು ಗ್ರಾಮದಲ್ಲಿ ಜನನಿಬಿಡ ಪ್ರದೇಶಗಳಲ್ಲಿ ಅದನ್ನ ಭಿತ್ತಿಪತ್ರ ಅಂಟಿಸ್ತಾ ಇದ್ದಾರೆ, ಅಲ್ಲೂ ಸಹ ಅವರಿಗೆ ಮಾಹಿತಿ ಸಿಗ್ತಾ ಇದೆ. ಹಾಗೆ ಕರಪತ್ರಗಳನ್ನು ಸಹ ಕೊಡ್ತಾ ಇದ್ದೀವಿ, ಪ್ರತಿಯೊಬ್ಬ ರೈತ ಬಾಂಧವರ ಹತ್ರ ಅದು ಕೊಟ್ಟು ಅವರು ಗಣತಿ ಮಾಡಿ ಕಾರ್ಯ ಮಾಡ್ತಾರೆ. ಆ ಮೂಲಕ ಸಹ ಅವರು ಪ್ರಚಾರ ನಾವು ಮಾಡ್ತಾ ಇದೀವಿ, ರೈತ ಬಾಂಧವರನ್ನ ಮಾಹಿತಿ ಕೊಟ್ಟು ಆ ಹಿನ್ನೆಲೆಯಲ್ಲಿ ಅವ್ರ ಅನುಕೂಲವನ್ನು ಪಡ್ಕೊಳ್ಬೇಕು ಅಂತ ಈ ಮೂಲಕ ಕೋರಿಕೊಳ್ತಾರೆ. ಹಾಗೆ ಇದು ಈ ಪ್ರಚಾರ ಇಲ್ಲಿಗೇನಿಲ್ಲ, 4 ತಿಂಗಳ ಕಾಲ ನಡ್ಕೊಂಡು ಆಗ್ತಾ ಇರ್ತದೆ. ಮಾಧ್ಯಮಗಳ ಮೂಲಕ, ವಾಟ್ಸ್ಆಪ್ ಮೂಲಕ, ಮೊಬೈಲ್ ಒಂದು ಮಾಧ್ಯಮನೇ, ಆ ಮೂಲಕ ವಾಟ್ಸ್ಆಪ್ ಮೂಲಕ ಸಹ ನಾವು, ಆಮೇಲೆ ನಾವು ಕೆಲವು ರೈತ ಬಾಂಧವರ ಗುಂಪಿದೆ, ಆ ಗುಂಪಲ್ಲಿ ವಾಟ್ಸ್ಆಪ್ ಮೂಲಕ ಎಲ್ಲ ವಿಷಯಗಳನ್ನ ಆಗ್ತಾ ಇದೀವಿ. ಆ ಮೂಲಕ ಸಹ ಪ್ರಚಾರ ಮಾಡ್ತಾ ಇದೀವಿ, ಪ್ರಚಾರ ಮಾಡ್ತಾ ಇದ್ರು. ಅಂದ್ರೆ ನಮ್ಮ ಗಡತಿದಾರರು ಬಂದಾಗ ಈ ಜಾನುವಾರು ಸಾಕಾಣಿಕೆದಾರರು ಎಷ್ಟು ಸಹಕಾರ ಕೊಡ್ತಾರೋ ಅದೇ ರೀತಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಆಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರು, ಅಧ್ಯಕ್ಷರು ಎಲ್ಲರೂ ಸಹಕಾರ ಕೊಟ್ಟಾಗ ಇದು ಖಂಡಿತ ಇಲ್ಲಿ ಪ್ರಮುಖ ಜನಪ್ರತಿನಿಧಿಗಳ ಪಾತ್ರ ಬಹಳ ಮುಖ್ಯ ಇದೆ ಗಣತಿ ಕಾರ್ಯದಲ್ಲಿ. ಕೆಲವೊಮ್ಮೆ ಹಿಂದೆ ಆಗಿದೆ ಘಟನೆಗಳು, ಗಣತಿ ಕಾರ್ಯ ಮಾಡ್ಲಿಕ್ಕೆ ಹೋದ ಒಳಗೆ ಬಿಡ್ಕೊಂಡು, ಹಳ್ಳಿಗಳಲ್ಲಿ ಒಳಗಡೆ ಬಿಡ್ಕೊಂಡಿರತಕ್ಕಂತಹ ಪರಿಸ್ಥಿತಿ ಇತ್ತು ಹಿಂದೆ, ಈಗ ಆ ತರ ಇಲ್ಲ. ಬಟ್ ಇಲ್ಲಿ ಅವರ ಪಾತ್ರ ಬಹಳ ಇದೆ, ಜನಪ್ರತಿನಿಧಿಗಳು, ಗ್ರಾಮ ಪಂಚಾಯತ್ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು, ಯಾವುದೇ ಜನಪ್ರತಿನಿಧಿಗಳಿರ್ಬೋದು, APMC ಮೆಂಬರ್ಸ್ ಇರ್ಬೋದು, ರೈತ ಸಂಘದ ಪ್ರತಿನಿಧಿಗಳು ಇರ್ಬೋದು, ಅವಳನ್ನು ಸಹ ಬಳಸಿಕೊಳ್ಳಿ ಕೇಳಿದೀವಿ. ಈಗ ರೈತ ಸಂಘದ ಪ್ರತಿನಿಧಿಗಳು ಮಾತು ಹೇಳಿದಾಗ ರೈತ ಬಾಂಧವರು ಚೆನ್ನಾಗಿ ಕೇಳ್ತಾರೆ, ಅದು ಒಪ್ಕೊಳ್ತಾರೆ. ಈ ಹಿನ್ನೆಲೆ ಅವ್ರನ್ನು ಸಹ ಬಳಸಿಕೊಳ್ಳಿಕ್ಕೆ ನಮ್ಮ ತರ ಗಣತಿದಾರರಿಗೆ ಹಾಗೆ ಮೇಲ್ವಿಚಾರಕರಿಗೆಲ್ಲ ನಾವು ತರಬೇತಿ ನೀಡಿದೀವಿ. ಆ ಒಂದು ಇದನ್ನು ಚೆನ್ನಾಗಿ ಬಳಸಿಕೊಂಡೇ ನಾವು ಈ ಒಂದು ಗಣತಿಯನ್ನು ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯ ಅಂತ ಈ ಒಂದು ಸನ್ನಿವೇಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಇಷ್ಟೊಂದು ದೊಡ್ಡ ಜಿಲ್ಲೆಯಲ್ಲಿ ಈ ಒಂದು ಸಮಯದಲ್ಲಿ ಪೂರ್ತಿ ಗಣತಿನ ಕಂಪ್ಲೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಖಂಡಿತ ಸಾಧ್ಯ ಆಗ್ತದೆ. ಈಗ ನಮಗೆ 4 ತಿಂಗಳು ಟೈಮ್ ಇದೆ. ಒಂದು ನಾವು ಒಂದು ದಿನದಲ್ಲಿ ಕನಿಷ್ಠ 30 ಮನೆಗೆ ಗಣತಿಯನ್ನು ಮಾಡಬಹುದು, 30-40 ಮನೆಗೆ ಅಂತ ಒಂದು ಟಾರ್ಗೆಟ್ ಹಾಕೊಂಡಿದ್ದೀವಿ. ನಾವು ವಾರದಲ್ಲಿ ಎಲ್ಲಾ ದಿನವೂ ಗಣತಿ ಮಾಡ್ತಾ ಇದೀವಿ. ಅದು ಭಾನುವಾರ ಶನಿವಾರ ಆ ಥರ ಇದನ್ನು ಅಂತೇನಿಲ್ಲ, ಮುಗಿಸ್ಕೊಳ್ಳೇಬೇಕಾಗುತ್ತೆ, ಒಂದು ಪೀರಿಯಡಲ್ಲೇ ಮುಗಿಸ್ಕೋಬೇಕಾಗುತ್ತೆ. ಯಾಕೆಂದ್ರೆ ಇದು ಒಂದು ರಾಷ್ಟ್ರೀಯ ಕಾರ್ಯಕ್ರಮ ಆಗಿರೋದ್ರಿಂದ ಆ ಅವಧಿಲೇ ಮುಗಿಸ್ಬೇಕಾಗುತ್ತೆ. ಜೊತೆಗೆ ಇದು ರಾಷ್ಟ್ರವ್ಯಾಪಿ ಕಾರ್ಯಕ್ರಮ ಅವತ್ತೇ ಪ್ರಾರಂಭ ಆಗ್ತದೆ, ಇಡೀ ರಾಷ್ಟ್ರಾದ್ಯಂತ September 1 ಪ್ರಾರಂಭ ಆಗುತ್ತೆ, December 30 ಕ್ಲೋಸ್ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಅವಧಿಯೊಳಗೆ ಮುಗಿಸ್ಕೊಡ್ತೀವಿ ಎಲ್ಲರೂ. ಈಗ ಸರ್ ನೀವು ಮಾತಾಡ್ಬೇಕಾದ್ರೆ ಹೇಳಿದ್ರಿ ಬೇರೆ ಬೇರೆ ತಳಿಗಳು ಸ್ವಲ್ಪ ಅಭಿವೃದ್ಧಿ ಆಗ್ತಾಯಿದ್ದಾವೆ, ಕೆಲವು ತಳಿಗಳು ನಶಿಸಿ ಹೋಗ್ತಾ ಇದ್ದಾವೆ ಅಂತ. ಈ ಕುರಿ ಮೇಕೆವೆಲ್ಲ ಅಭಿವೃದ್ಧಿ ಆಗ್ತಾಯಿದೆ, ಅದು ಸಾಕಷ್ಟು ರೈತನಿಗೆ ಒಂದು ಆದಾಯ ತಂದು ಕೊಡೋದ್ರಿಂದ ಅದನ್ನ ಸಂಖ್ಯೆನ ಹೆಚ್ಚು ಮಾಡ್ತಾ ಹೋಗ್ತಾನೆ. ಈ ನಶಿಸಿ ಹೋಗ್ತಕ್ಕಂಥ ತಳಿಗಳನ್ನ ಯಾವ ರೀತಿ ಗುರುತು ಮಾಡ್ತಾರೆ, ಅದನ್ನ ಅಭಿವೃದ್ಧಿಪಡಿಸ್ಲಿಕ್ಕೆ ಯಾವ ರೀತಿ ಕ್ರಮ ಕೈಗೊಳ್ತೀರಾ? ಪ್ರಮುಖವಾಗಿ ನಾವು ಈ ಒಂದು ಆಪಲ್ಲಿ ಏನಿದೆ ಅಂದ್ರೆ, ಈ ಗಣತಿ ಮಾಡ್ತಾ ಹೋದಾಗ ಒಂದು ಹಸು ಅಥವಾ ದನ ಅಂತ ಹೊಡೆದಾಗ ಆ ಒಂದು ಸ್ಥಳೀಯವಾಗಿ ಆ ಒಂದು ದನದ ಆಪಲ್ಲೇ ಆ ಫೋಟೋಸ್ ಬರ್ತದೆ, ಚಿತ್ರ ಛಾಯಾಚಿತ್ರ ಬರ್ತದೆ. ಆ ಛಾಯಾಚಿತ್ರವನ್ನ ಇವರಲ್ಲಿರ್ತಕ್ಕಂಥ ಜಾನುವಾರಿಗೆ ಹೋಲಿಕೆ ಮಾಡಿ ನೋಡಿದರೆ 50% ಜಾಸ್ತಿ ಅದೇ ಲಕ್ಷಣಗಳಿದ್ದಾಗ ಆ ತಳಿಗೆ ಆಗ್ತಾರೆ, ಅದು 50% ಕಡಿಮೆ ಇದ್ದಾಗ ಅದನ್ನ ನಿರ್ದಿಷ್ಟವಾದ ತಳಿ ಅಲ್ಲ ಅಂತಕ್ಕಂಥ ಎಂಡಿ ನಾನ್ ಡಿಸ್ಕ್ರಿಪ್ಟಿವ್ ಅಂತೇಳಿ ತಳಿಗೆ ಆಗ್ತಾರೆ. ಇಲ್ಲಿ ತಳಿದು ಬಹಳ ಇಂಪಾರ್ಟೆಂಟ್, ಯಾಕೆಂದ್ರೆ ಕೆಲವೊಂದು ಪ್ರಾಂತ್ಯದಲ್ಲಿ ಕೆಲವೊಂದು ತಳಿಗಳು ನಶಿಸಿ ಹೋಗ್ತಾ ಇದೆ, ಕ್ರಮೇಣ ಇಲ್ಲದೇ ಆಗ್ತಕ್ಕಂಥ ಸಂದರ್ಭ ಬರುತ್ತೆ. ಈಗ ನಾವು ತಳಿಗಳನ್ನ ಜಿಲ್ಲಾವಾರು ಆಯಾ ತಳಿಯ ವ್ಯಾಪ್ತಿಗೆ ಸೀಮಿತವಾಗಿರ್ತಕ್ಕಂಥ ತಳಿಗಳಿದೆ. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ತಗೊಂಡ್ರೆ ನಂದಿದುರ್ಗ ಗೋಟ್ ಅಂತ ಹೊಸದಾಗಿ ರೀಸೆಂಟ್ ಆಗಿ ಒಂದು 4-5 ವರ್ಷದಿಂದ ನಾವು ಐಡೆಂಟಿಫೈ ಮಾಡಿದ್ವಿ. ಇಲ್ಲಿ ಅದು ಸಂತತಿ ಚೆನ್ನಾಗಿದೆ, ನಂದಿದುರ್ಗ ಗೋಟು. ಸೊ ಹಾಗಾಗಿ ಆ ತಳಿನ ನಮೂದು ಮಾಡಲಿಲ್ಲ ಅಂದ್ರೆ, ಆ ತಳಿನ ಐಡೆಂಟಿಫೈ ಮಾಡಲಿಲ್ಲ ಅಂದ್ರೆ ಆ ತಳಿಯ ಅಸ್ತಿತ್ವನೇ ಇಲ್ಲಂಗೆ ಆಗ್ತಾ ಹೋಗ್ತದೆ. ಒಂದು ಕೆಲವೊಂದು ತಳಿಗಳು ಈಗಾಗಲೇ ಸಂತತಿ ಕಡಿಮೆ ಮಾಡ್ಕೊಳ್ತಾ ಇದೆ. ಅಂತ ತಳಿಗಳನ್ನ ನಾವು ಸೆನ್ಸಸ್ ತಳಿ ಸಂಖ್ಯೆಯನ್ನು ನೋಡಿಕೊಂಡಾಗ ಆ ಸ್ಥಳೀಯ ವ್ಯಾಪ್ತಿಯಲ್ಲಿ ಯಾವ್ದಾದ್ರೂ ಆ ತಳಿ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನ ಹಾಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಹಾಗೆ ನಾವು ತಳಿ ಅಭಿವೃದ್ಧಿ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಹೇಗಿದೆ ಅಂದ್ರೆ, ಈಗ ಸಾಮಾನ್ಯವಾಗಿ ಚಿತ್ರದುರ್ಗದಲ್ಲಿ ತಗೊಂಡ್ರೆ ನಾವು ಇದನ್ನ ಅಮೃತ್ಮಾಲ್ ಬೆಲ್ಟ್ ಅಂತ ಹೇಳ್ತೀವಿ. ಚಿತ್ರದುರ್ಗ, ಚಿಕ್ಕಮಗಳೂರು, ಪಾರ್ಟ್ ಆಫ್ ತುಮಕೂರು, ಕೆಲವೊಂದು ಹಾಸನ್ನು, ಈ ಪ್ರಾಂತ್ಯದಲ್ಲಿ ನಾವು ಅಮೃತ್ಮಾಲ್ ತಳಿ ಮಾತ್ರ ಬಳಸ್ತಾ ಇದೀವಿ. ಇಲ್ಲಿ ನಾವು ಹಳ್ಳಿಕಾರ್ಸ್ ವೀರ್ಯಾಣ ಕೊಡಿನೇ ಕೊಡಲ್ಲ, ಬಳಸಲ್ಲ. ಹಾಗೆ ಬೇರೆ ಯಾವ್ದಾದ್ರು HF ಜರ್ಸಿ ಹಸುಗಳಿಗೆ HF ಜರ್ಸಿನೇ ಬಳಸ್ತೀವಿ. ಬಟ್ ನಾಟಿ ಹಸುಗಳಿಗೆ ನಾಟಿ ಸ್ಥಳೀಯ ತಳಿಯನ್ನೇ ಬಳಸ್ತಾ ಇದೀವಿ. ಅಂದ್ರೆ ಆ ತಳಿನ ಕನ್ಸರ್ವ್ ಮಾಡ್ಕೋಬೇಕು, ರಕ್ಷಣೆ ಮಾಡಬೇಕು, ಜೊತೆಗೆ ಇಂಪ್ರೂವ್ ಮಾಡಬೇಕು, ಎರಡೂ ಅದರ ಉದ್ದೇಶ. ಇರತಕ್ಕಂಥ ನಶಿ ಹೋಗದಂಗೆ ತಡ್ಕೊಳ್ತಕ್ಕಂಥದ್ದು, ಇರೋ ಸಂತತಿಯನ್ನು ಇಂಪ್ರೂವ್ ಮಾಡ್ತಕ್ಕಂಥದ್ದು. ಹಾಗಾಗಿ ನಿರ್ದಿಷ್ಟವಾದ ತಳಿಗಳನ್ನ ಇಲ್ಲಿ ಗಣತಿ ಮಾಡಿಕೊಂಡ್ರೆ ಆಗ ನಾವು ಬ್ರೀಡಿಂಗ್ ಪ್ಲಾನ್, ತಳಿ ಅಭಿವೃದ್ಧಿ, ಆ ಒಂದು ತಳಿ ಅಭಿವೃದ್ಧಿ ಮಾಡಲಿಕ್ಕೆ ಆಯಾ ಸ್ಥಳೀಯವಾಗಿ ಆಯಾ ತಳಿಯ ವೀರ್ಯಾಣವನ್ನು ಬಳಕೊಂಡು ಕೃತವರಣೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ, ಆ ತಳಿ ಅಭಿವೃದ್ಧಿ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಈ ವರ್ಷ ತಳಿಯ ಒಂದು ಐಡೆಂಟಿಫಿಕೇಶನ್ಗೆ ಇಂದು ಕೊಡ್ತಾ ಇದ್ವಿ. ಆದರೆ ಈ ಸರಿ ಹೆಚ್ಚು ಒತ್ತನ್ನು ಅದಕ್ಕೆ ನಾವು ಗಣತಿಯಲ್ಲಿ ತಳಿಯನ್ನು ಐಡೆಂಟಿಫೈ ಮಾಡಲಿಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟಿದ್ದೀವಿ ಈ ಸರಿ. ಅದರಿಂದ ನಾವು ಮುಂದೆ ಯೋಜನೆ ರೂಪಿಸ್ಲಿಕ್ಕೂ ಅನುಕೂಲ ಆಗ್ತದೆ, ಆ ಸಂತತಿ ಉಳಿಸ್ಲಿಕ್ಕೂ ಅನುಕೂಲ ಆಗ್ತದೆ ಅಂತಕ್ಕಂಥ ಉದ್ದೇಶ. ಸರ್, ಈಗ ಗಣತಿದಾರರು ನಗರ ಪ್ರದೇಶಗಳಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ಒಂದು ಗಣತಿ ಮಾಡೋದು ಸುಲಭ ಆಗುತ್ತೆ. ಸಾಕಷ್ಟು ಜನ ರೈತರು ತೋಟಗಳಲ್ಲಿ ಬೇರೆ ಬೇರೆ ಅರಣ್ಯ ಪ್ರದೇಶಗಳಲ್ಲಿ ಮಧ್ಯದಲ್ಲಿ ಒಂದೊಂದು ಮನೆ ಎರಡೆರಡು ಮನೆ ಇರ್ತವೆ, ಅಂತ ಸಂದರ್ಭದಲ್ಲಿ ನಿಮಗೆ ಕಷ್ಟ ಆಗುತ್ತಾ? ಇಲ್ಲ, ಖಂಡಿತವಾಗೂ ಇಲ್ಲ. ಯಾಕೆಂದ್ರೆ ಅದಕ್ಕೆ ನಾವು ಸ್ಥಳೀಯ ಪಶು ಸಂಖ್ಯೆಯನ್ನು ಬಳಸಿಕೊಂಡಿರೋ ಉದ್ದೇಶವೇ ಅದು. ನಾವು ಗಣತಿಯನ್ನು ಯಾವುದೇ ಒಂದು ಮನೆಯನ್ನು ಕುಟುಂಬವನ್ನು ಬಿಡದಲೇ ಮಾಡಬೇಕು ಅನ್ನೋ ಒಂದು ಉದ್ದೇಶನೇ ಇದೆ. ಹಾಗಾಗಿ ನಾವು ಮೊದಲಿಗೆ ಒಂದು ಗ್ರಾಮ ಅಂತ ತಗೊಂಡಾಗ ಗ್ರಾಮದಲ್ಲಿರ್ತಕ್ಕಂಥ ಮನೆಗಳನ್ನು ಕೌಂಟ್ ಮಾಡ್ಕೊಡ್ತೀವಿ. ನಂತರ ಆ ಗ್ರಾಮದ ಸುತ್ತ ಹೊಲಗಳಲ್ಲಿರ್ತಕ್ಕಂಥ ಮನೆಗಳನ್ನು, ಜಮೀನುಗಳಲ್ಲಿರ್ತಕ್ಕಂಥ ಮನೆಗಳನ್ನು, ಅದು ಒಂದು ಮನೆ ಇರಲಿ ಎರಡು ಕುಟುಂಬ ಇರಲಿ, ಅಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ನಾವು ಗಣತಿಯನ್ನು ತಗೊಳ್ತೇವೆ. ಹಾಗೆ ಯಾವುದೇ ಗೋಶಾಲೆಗಳಿರ್ಬೋದು, ಸರ್ಕಾರಿ ಫಾರಂಗಳಿರ್ಬೋದು, ಮಿಲಿಟರಿ ಫಾರಂಸ್ ಇರ್ಬೋದು, ಪ್ರತಿಯೊಂದು ಫಾರಂನಲ್ಲೂ ಸಹ ನಾವು ಹೋಗಿಬಿಟ್ಟು ಗಣತಿಯನ್ನು ತಗೊಳ್ಳೋದು, ಜಾನುವಾರು ಗಣತಿಗಳನ್ನು ತಗೊಳ್ತೀವಿ. ತಳಿವಾರು, ಜಾತಿವಾರು ಪ್ರತಿಯೊಂದು ನಿಮ್ಮನ್ನು ಕೌಂಟ್ ಮಾಡಿಕೊಂಡು ತಗೊಳ್ತೇವೆ. ಹಾಗೆ ಅರಣ್ಯ ಪ್ರದೇಶದಲ್ಲೂ ಸಹ ಕೆಲವು ಕಡೆ ವಾಸ ಇದ್ದಾರೆ ರೈತ ಬಂಧುವರು, ಅಂದರೆ ಅವರು ಕೃಷಿ ಮಾಡ್ಕೊಂಡಿದ್ದಾರೆ. ಅಲ್ಲಿ ಅರಣ್ಯದಲ್ಲಿ ಕೃಷಿ ಮಾಡದೇ ಇದ್ರು ಸಹ ಜಾನುವಾರನ ಸಾಕೊಂಡಿದ್ದಾರೆ. ಅಂತ ಜಾನುವಾರುಗಳನ್ನು ಸಹ ನಾವು ಗಣತಿಗೆ ತಗೊಳ್ತೀವಿ. ಅರಣ್ಯಕ್ಕೆ ಹೋಗ್ಬಿಟ್ಟು ಅರಣ್ಯ ಪ್ರದೇಶದಲ್ಲಿ ಇರ್ತಕ್ಕಂಥ ಜಾನುವಾರು ಸಾಕಾಣಿದನ್ನು ಕಂಡುಬಿಟ್ಟು ಅವರಿಂದಲೂ ಸಹ ನಾವು ಗಣತಿ ಕಾರ್ಯವನ್ನು ಮಾಡ್ಕೊಡ್ತೀವಿ. ಯಾವುದೇ ಒಂದು ಪ್ರಾಣಿ ಸಹ ಮಿಸ್ ಆಗಬಾರದು ಅಂತಕ್ಕಂಥ ಒಂದು ಉದ್ದೇಶ ಗಣತಿ ಕಾರ್ಯದಲ್ಲಿ ನಮಗೆ. ಜಾನುವಾರುಗಳ ಸಾಕಾಣಿಕೆದಾರರಿಗೆ ಇಷ್ಟೊಂದೆಲ್ಲ ಅನುಕೂಲ ಮಾಡಬೇಕಂತ, ಇದು ತುಂಬಾ ಕಷ್ಟಕರವಾದ ಕೆಲಸ. ಪ್ರತಿಯೊಂದು ಗ್ರಾಮಗಳಲ್ಲಿ ನಗರಗಳಲ್ಲಿ ಬೇಗ ಮಾಡಬಹುದು. ಬೇರೆ ಬೇರೆ ಎಲ್ಲ ಒಂದು ಇಂಟೀರಿಯರ್ ಪ್ಲೇಸ್ಗಳಿಗೂ ನೀವು ಭೇಟಿ ಕೊಟ್ಟು ಅಲ್ಲೆಲ್ಲ ಗಣತಿ ಮಾಡೋದ್ರಿಂದ ಸ್ಪಷ್ಟವಾದ ಮತ್ತು ನಿಖರವಾದ ಮಾಹಿತಿ ಕೊಟ್ಟಾಗ ಬಹಳ ಅನುಕೂಲ ಆಗ್ತದೆ. ತುಂಬಾ ಕಷ್ಟ ಇದೆ ನಿಮ್ ಕೆಲಸ. ಅದಕ್ಕೆ ಈ ಸರಿ ಏನಾಗಿದೆ, ಮೊದಲೆಲ್ಲ ನಾವು ಹಿಂದಿನ ಜಾನುವಾರು ಗಣತಿ ಟೈಮಲ್ಲಿ ಒಂದು ತಿಂಗಳಲ್ಲಿ ಮುಗಿಸ್ತಾ ಇದ್ವಿ. ಈ ಸರಿ ಇದು ಆ ಒಂದು ಉದ್ದೇಶದಲ್ಲೇ ವಿವರವಾದ ತಗೊಳ್ಬೇಕು, ನಿಖರವಾದ ತಗೋಬೇಕು. ಹಾಗೆ ಅದನ್ನು ಆಪ್ ಮೂಲಕ ಮಾಡಬೇಕಾದ್ರಿಂದ ಹೆಚ್ಚು ವಿವರದ ಕೇಳ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ಹೆಚ್ಚು ಸಮಯ ಕಾಸು ತಗೊಂಡು 4 ತಿಂಗಳು ಮಾಡ್ತಾ ಇರ್ತಕ್ಕಂಥ ಇದೇ ಮೊದಲ ಬಾರಿ ಗಣತಿ ಕಾರ್ಯವನ್ನು ತಗೊಂಡಿರೋದು. ಅದು ನಿಧಾನವಾಗಿ ಮಾಡಿದ್ರು ಸಹ ನಿಖರವಾದ ಸ್ಪಷ್ಟ ಮಾಹಿತಿ ಬೇಕು ಅನ್ನೋದನ್ನ ಹಿನ್ನೆಲೆಯಲ್ಲಿ ಈ ತರ ಒಂದು ಎಕ್ಸ್ಟೆನ್ಷನ್ ತಗೊಂಡಿದೀವಿ ಸರಿ. ಅದರಿಂದ ಸಾಕಾಣಿಕೆದಾರರು ನಿಮ್ಮ ಒಂದು ಮಾಹಿತಿನ ಗೌಪ್ಯವಾಗಿಡ್ತಾರೆ, ಯಾವುದೇ ರೀತಿ ಮಾಡೋದಿಲ್ಲ. ಹಂಗಾಗ್ಬಿಟ್ಟು ಧೈರ್ಯವಾಗಿ ಸ್ಪಷ್ಟವಾದ ಮಾಹಿತಿ ಅವ್ರಿಗೆ ಬರ್ತಕ್ಕಂಥ ಉತ್ಪನ್ನ ಪ್ರತಿಯೊಂದನ್ನು ಅವರು ಹಿಂಜರಿದೆ ಹೇಳಬೇಕಂತ ಇದ್ರ ಮೂಲಕ ಕೋರ್ಕೊಳ್ತಾ ಇದ್ದೀನಿ. ಕೊನೆಯದಾಗಿ ನಮ್ಮ ಒಂದು 2024 ಸಾಲಿನ ರಾಷ್ಟ್ರೀಯ ಕಾರ್ಯಕ್ರಮವಾದ 21ನೇ ಜಾನುವಾರು ಗಣತಿ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಈ ಒಂದು ಕಾರ್ಯಕ್ರಮವನ್ನು ನಾವು ಯಶಸ್ವಿ ಆಗಬೇಕು ಅಂದರೆ ಇಲ್ಲಿ ನಮ್ಮ ರೈತ ಬಾಂಧವರ ಸಹಕಾರ ನಮಗೆ ಬಹಳ ಮುಖ್ಯ. ಜೊತೆಗೆ ಅವ್ರನ್ನ ಮನವೊಲಿಸಲಿಕ್ಕೆ ನಮಗೆ ಜನಪ್ರತಿಗಳ ಸಹಕಾರ ಸಹ ಬಹಳ ಮುಖ್ಯ. ಖಂಡಿತ ನಮಗೆ ಅವರ ಸಹಕಾರ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ಖಂಡಿತವಾಗ ನಾವು ಇದಕ್ಕೆಲ್ಲ ಒಂದು ಗಣತಿದಾರರಿಗೆ, ಮೇಲ್ವಿಚಾರಕರಿಗೆ, ಜಿಲ್ಲಾ ನೋಡಲ್ ಅಧಿಕಾರಿಗಳಿಗೆ ಎಲ್ಲರಿಗೂ ಸಹ ನಾವು ತರಬೇತಿ ಕೊಟ್ಟಿದ್ದೀವಿ, ತರಬೇತಿ ತಗೊಂಡಿದ್ದೀವಿ. ಹಾಗೆ ಈ ಒಂದು ತರಬೇತಿಯನ್ನು ಬಳಸಿಕೊಂಡು ಖಂಡಿತವಾಗೂ ಸಹ ನಾವು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸ್ಕೊಡ್ತೀವಿ ಅಂತ ಅನ್ಕೊಂಡು ಒಂದು ನಂಬಿಕೆ ನಮಗಿದೆ. ಹಾಗೆ ನಾನು ಈ ಮೂಲಕನೇ ಮತ್ತೊಮ್ಮೆ ರೈತ ಬಾಂಧವರು ಕೇಳ್ಕೊಳ್ತೇನೆ, ಪ್ರತಿ ಗ್ರಾಮಕ್ಕೆ ಪ್ರತಿ ಮನೆ ಮನೆಗೆ ಬರ್ತಾರೆ ಅವರು, ನಮ್ಮಲ್ಲಿರ್ತಕ್ಕಂಥ ಜಾನುವಾರುಗಳ ಮಾಹಿತಿಯನ್ನು, ನಿಖರವಾದ ಮಾಹಿತಿಯನ್ನು, ಹಾಗೆ ಅವ್ರು ಕೇಳ್ತಕ್ಕಂಥ ಎಲ್ಲ ಮಾಹಿತಿಯನ್ನು ನಿರ್ಭೀತಿಯಿಂದ ನೀವು ಕೊಡಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೋರ್ಕೊಳ್ತೇನೆ. ಈ ಕಾರ್ಯಕ್ರಮದ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಸಂದೇಹ ಅಥವಾ ಮಾಹಿತಿ ಬೇಕಂದ್ರೆ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್ ನಿಮ್ಮನ್ನು? ಅವರು ಸ್ಥಳೀಯವಾಗಿ ಸ್ಥಳೀಯ ಸಂಸ್ಥೆಗಳಲ್ಲಿ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಪಶುವೈದ್ಯಕೀಯ ಪರೀಕ್ಷಕರನ್ನ ಅಥವಾ ಪಶುವೈದ್ಯರನ್ನ ಕಾಣ್ಬೋದು, ಅಥವಾ ತಾಲೂಕು ಮಟ್ಟದಲ್ಲಿ ಬಂದರೆ ಅಲ್ಲಿ ತಾಲೂಕು ಆಸ್ಪತ್ರೆಗಳಲ್ಲಿ, ಹಾಗೆ ಜಿಲ್ಲಾ ಮಟ್ಟದಲ್ಲಿ ಬಂದರೆ ಉಪನಿರ್ದೇಶಕ ಕಚೇರಿಯಲ್ಲಿ, ಜಿಲ್ಲಾ ಪಾಲಿಕ್ಲಿನಿಕ್ ಅಂತ ಅಲ್ಲಿ ಬಂದು ಸಹ ಅವರು ಈ ಮಾಹಿತಿಯನ್ನು ಪಡ್ಕೋಬಹುದು. ಅಥವಾ ಅಲ್ಲಿ ಈವನ್ ಕೆಲವೊಮ್ಮೆ ಕೆಲ ಕಡೆ ನಮ್ಮಲ್ಲಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಬರಲಿಕ್ಕಾಗತ್ತ ಸರ್? ಖಂಡಿತ ಹೇಳ್ತೀನಿ, ಹೇಳಿ ಸರ್. 9741-7-0-0-7. ರೈತ ಬಾಂಧವರೇ, ಉಪನಿರ್ದೇಶಕರಾದ ಡಾಕ್ಟರ್ ಕುಮಾರ್ ಸರ್ ಅವರನ್ನ ನೀವು ಮೊಬೈಲ್ ಮೂಲಕ ಸಂಪರ್ಕ ಮಾಡ್ಬೇಕಂದ್ರೆ ಅವರ ಮೊಬೈಲ್ ಸಂಖ್ಯೆ ನಾನು ಮತ್ತೊಮ್ಮೆ ಹೇಳ್ತೇನೆ, 9741-7-0-0-7. ಬಹಳ ಸಂತೋಷ ಸರ್. ಇಲ್ಲಿವರೆಗೂ 2024 ಸಾಲಿನ ರಾಷ್ಟ್ರೀಯ ಕಾರ್ಯಕ್ರಮವಾದ 21ನೇ ಜಾನುವಾರು ಗಣತಿ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ. ಈ ಎಲ್ಲ ಅನುಕೂಲಗಳನ್ನು ಪಡ್ಕೊಂಡ್ಲಿ, ಈ ಜಾನುವಾರು ಗಣತಿಯಲ್ಲಿ ಸಹಕಾರ ನೀಡಿ ಸ್ಪಷ್ಟವಾದ ಒಂದು ಮಾಹಿತಿಯನ್ನು ನೀಡಲಿ ಅಂತ ಆಕಾಶವಾಣಿನೂ ಹಾರೈಸುತ್ತೆ. ಇಲ್ಲಿವರೆಗೂ ಬಂದು ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದುವರೆಗೂ 2024 ಸಾಲಿನ ರಾಷ್ಟ್ರೀಯ ಕಾರ್ಯಕ್ರಮವಾದ 21ನೇ ಜಾನುವಾರು ಗಣತಿ ಈ ಕುರಿತು ಚಿತ್ರದುರ್ಗದ ಪಶುಸಂಗೋಪನಾ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಎನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಈಗ ಒಂದು ಜನಪದ ಗೀತೆ. ಹೇ

ಸುಯಲೆ ತಂಗಿ ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ ಸಿಂಗಾರಕ್ಕಿಂತ ಗುಣಲೆ ಸುಯಲೆ ತಂಗಿ ಬಂಗಾರಕ್ಕಿಂತ ಬಳಲೆ ಸುಯಲೆ ತಂಗಿ ಬಳತೊಟ್ಟು ಬಾರೆ ಸುಖಿ ಬಾಲೆ ಬಳತೊಟ್ಟು ಬಾರೆ ಸುಖಿ ಬಾಲೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ. ಈಗ ಕೇಳಿ ರೈತರಿಗೆ ಸಲಹೆ. ಕಳೆ ಗಿಡಗಳು ಮತ್ತು ಇದರ ದುಷ್ಪರಿಣಾಮ ಹೇಗಾಗತ್ತೆ ಅಂತ ಹೇಳಿದ್ರೆ, ಈ ಬೆಳೆಗಳಿಂದ ಅನೇಕ ದುಷ್ಪರಿಣಾಮಗಳಾಗೋದು ನಾವು ಈಗಾಗಲೇ ಹಲವಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬಂದಿದ್ದೇವೆ. ಅವುಗಳಲ್ಲಿ ಮುಖ್ಯವಾಗಿ ಬೆಳೆಗಳಿಗೆ ಹಾಕುವ ಗೊಬ್ಬರ ಮತ್ತು ಸಸ್ಯ ಪೋಷಕಾಂಶಗಳು ಹಾನಿಯಾಗತ್ತೆ, ಮತ್ತು ಸಸ್ಯಕ್ಕೆ ಕೊಟ್ಟಿರುವಂತಹ ಹೆಚ್ಚಿನ ಪೋಷಕಾಂಶಗಳು ಈ ಕಳೆ ಗಿಡಗಳೇ ಉಪಯೋಗ ಮಾಡಿಕೊಳ್ಳುತ್ತೆ. ಹಾಗೂ ಈಗ ಹೈಬ್ರಿಡ್ ತಳಿಗಳಿಗೆ ನಾವು ಹೆಚ್ಚಿನ ಪ್ರಮಾಣದ ಗೊಬ್ಬರಗಳನ್ನು ಹಾಕಿದಾಗ ಅದರಲ್ಲಿ ಇರುವಂತ ಪೋಷಕಾಂಶಗಳೆಲ್ಲ ನೇರವಾಗಿ ಈ ಕಳೆ ಗಿಡಗಳಿಗೆ ಲಭ್ಯ ಆಗ್ತಾ ಇದೆ. ಆದ್ದರಿಂದ ಬೆಳೆಗಳಿಗೆ ಗೊಬ್ಬರ ಹಾಕುವ ಪೂರ್ವದಲ್ಲಿ ಕಳೆಗಳನ್ನು ನಾಶಪಡಿಸಿ ನಂತರ ಗೊಬ್ಬರವನ್ನ ಕೊಡೋದು ತುಂಬಾ ಸೂಕ್ತ. ಎರಡನೇದಾಗಿ, ಕಳೆ ಗಿಡಗಳು ಬೆಳೆಗಳ ಜೊತೆಯಲ್ಲಿ ತೇವಾಂಶವನ್ನ ಹೀರಿಕೊಂಡು ಮುಖ್ಯ ಬೆಳೆಗೆ ಇವು ಪೈಪೋಟಿ ನಡೆಸುತ್ತೆ. ಹಾಗಾಗಿ ಕಳೆಯೂ ಕೂಡ ಒಂದು ಸಸ್ಯ ಆಗಿರೋದ್ರಿಂದ ಅದು ತನ್ನ ಬೆಳವಣಿಗೆಗೆ ಬೆಳೆದಂತೆ ನೀರನ್ನ ಮತ್ತು ಮುಖ್ಯ ಬೆಳೆಗಳಿಗೆ ಕೊಟ್ಟಂತ ಪೋಷಕಾಂಶಗಳನ್ನ ಹೆಚ್ಚು ಪ್ರಮಾಣದಲ್ಲಿ ಹೀರಿಕೊಂಡು ಮುಖ್ಯ ಬೆಳೆಗಿಂತ ತುಂಬಾ ಉತ್ಕೃಷ್ಟವಾಗಿ ಬೆಳೆದು ಬಿಡುತ್ತೆ. ಯಾಕೆಂದ್ರೆ ಇದರ ಗುಣಲಕ್ಷಣಗಳೇ ಆ ರೀತಿ ಇರೋದ್ರಿಂದ ಪೈಪೋಟಿಯನ್ನ ನೇರವಾಗಿ ಮುಖ್ಯ ಬೆಳೆಗೆ ಕೊಡಲಿಕ್ಕೆ ಇವು ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಈ ಕಳೆ ಗಿಡಗಳು ಗರಿಕೆರದಂತೆ, ಅಂದ್ರೆ ಇವು ಬೆಳೆದಂತೆಲ್ಲ ಇವುಗಳ ಒಂದು ಸಮಸ್ಯೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಈ ಬೆಳೆಗಳು ಎಲ್ಲೆಲ್ಲಿ ಹಬ್ಕೊಂಡಿರುತ್ತೆ, ಈ ಸ್ಥಳಗಳಲ್ಲಿ ಹೆಚ್ಚಾಗಿ ನಾವು ತೇವಾಂಶವನ್ನ ಹೀರಿಕೊಳ್ಳುವಂತ ಸಾಮರ್ಥ್ಯವನ್ನ ಕಡಿಮೆ ಮಾಡಿ, ಅಂದ್ರೆ ಮಲ್ಚಿಂಗ್ ಅಂತ ನಾವು ಹೇಳ್ತೇವೆ, ಪ್ಲಾಸ್ಟಿಕ್ ಮಲ್ಚಿಂಗ್ ಆಗ್ಬೋದು ಅಥವಾ ಬೇರೆ ನಾವು ಸ್ಟ್ರಾ ಮಲ್ಚಿಂಗ್ ಆಗ್ಬೋದು, ಇಂಥವುಗಳನ್ನ ಕೊಟ್ಟು ಮುಖ್ಯ ಬೆಳೆಗೆ ಮಾತ್ರ ತೇವಾಂಶ ಹೆಚ್ಚಿಗೆ ಸಿಗುವ ರೀತಿಯಲ್ಲಿ ಮಾಡಬೇಕಾಗತ್ತೆ. ಉದಾಹರಣೆಗೆ, ಭತ್ತದ ಗದ್ದೆಯ ಬದುಗಳಲ್ಲಿ ಬೆಳೆಯುವ ಹುಲ್ಲಿನ ಜಾತಿಯ ಸಸ್ಯಗಳಿಗೆ ನಾವು ಬೆಂಕಿಯನ್ನ ಹಾಕಿ ಕಳೆ ಗಿಡಗಳಿಂದ ರೋಗಗಳು ಹರಡದಂತೆ ನಾವು ತಡೆಗಟ್ಟಬಹುದು. ಹಾಗೂ ಪೋಷಕಾಂಶಗಳನ್ನು ಹಾಕುವಾಗ ಗಿಡದ ಬುಡದ ಸುತ್ತಲೂ ಒಂದು ಸ್ವಲ್ಪ ಜಾಗವನ್ನು ಬಿಟ್ಟು ಮಲ್ಚಿಂಗ್ ಅಂತ ನಾವು ಏನು ಹೇಳ್ತೇವೆ ಅದರ ಕೆಳಗಡೆ ಪೋಷಕಾಂಶಗಳನ್ನು ಒದಗಿಸೋದ್ರಿಂದ ಮುಖ್ಯ ಬೆಳೆಗೆ ಪೋಷಕಾಂಶಗಳು ದೊರೆತು ಕಳೆ ಗಿಡಗಳು ಬೆಳೆದೇ ಇರುವ ಹಾಗೆ ನಾವು ನೋಡ್ಕೋಬೇಕಾಗತ್ತೆ. ಕಳೆಗಳು ಅನೇಕ ರೋಗ ಮತ್ತು ಕೀಟಗಳಿಗೆ ಆಶ್ರಯವನ್ನು ನೀಡೋದ್ರಿಂದ ಮುಖ್ಯ ಬೆಳೆಗೆ ಬೇಗನೆ ಕೀಟ ಮತ್ತು ರೋಗಗಳು ಹರಡುವ ಸಾಧ್ಯತೆ ಇರುತ್ತದೆ. ಉದಾಹರಣೆಗೆ, ಭತ್ತದ ಗದ್ದೆಯ ಬದುಗಳಲ್ಲಿ ಬೆಳೆಯುವ ಹುಲ್ಲಿನ ಜಾತಿ ಸಸ್ಯಗಳು ಬೆಂಕಿ ರೋಗ ಹರಡುವ ಶಿಲೀಂಧ್ರಕ್ಕೆ ಆಶ್ರಯ ನೀಡುತ್ತೆ, ಮತ್ತು ಭತ್ತದ ನಾಟಿ ಮಾಡಿದ ನಂತರ ರೋಗಾಣುಗಳು ಬಹಳ ಸುಲಭವಾಗಿ ಭತ್ತದ ಪೈರಿಗೆ ಹರಡುತ್ತೆ. ಆದ್ದರಿಂದ ಕಳೆನಾಶಕಗಳನ್ನು ಉಪಯೋಗಿಸುವಾಗ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗತ್ತೆ. ಮುಖ್ಯವಾಗಿ ಕಳೆ ಸಿಂಪರಣೆಯ ಸಮಯದಲ್ಲಿ ಕಳೆನಾಶಕದಿಂದ ಕೂಡಿದ ಗಾಳಿಯನ್ನ ಸೇವಿಸಬಾರದು, ಮತ್ತು ನಂತರ ಕೈಕಾಲುಗಳನ್ನ ಮತ್ತು ಮುಖವನ್ನ ಶುಚಿ ಮಾಡಿಕೊಳ್ಬೇಕಾಗತ್ತೆ. ನಂತರ ಕಳೆನಾಶಕವನ್ನ ಮಕ್ಕಳು ಅಥವಾ ಸಾಕು ಪ್ರಾಣಿಗಳು ಅಥವಾ ಜಾನುವಾರುಗಳು ಇರುವಂತಹ ಸ್ಥಳದಲ್ಲಿ ಇರದೇ ಇರುವ ಹಾಗೆ ನೋಡ್ಕೊಳ್ಬೇಕು. ಆಕಸ್ಮಿಕವಾಗಿ ಕಳೆನಾಶಕ ಬಟ್ಟೆ ಅಥವಾ ಚರ್ಮದ ಮೇಲೆ ಬಿದ್ದಲ್ಲಿ ತಕ್ಷಣವೇ ಬಟ್ಟೆಯನ್ನ ತೊಳೆದುಕೊಳ್ಬೇಕಾಗ್ತದೆ, ಮತ್ತು ಸಿಂಪರಿಸುವ ಅಥವಾ ನಂತರ ಸ್ವಚ್ಛತೆಯ ಸೂಚನೆಗಳನ್ನ ನಾವು ಕೂಡಲೇ ಅನುಸರಿಸಬೇಕಾಗ್ತದೆ. ಕಳೆನಾಶಕಗಳನ್ನು ಉಪಯೋಗಿಸಿದ ನಂತರ ಉಳಿದ ಸೀಸೆ ಅಥವಾ ಡಬ್ಬಿಗಳನ್ನ ಯಾರಿಗೂ ಸಹ ದೊರಕದಂತೆ, ಮುಖ್ಯವಾಗಿ ಸಣ್ಣ ಮಕ್ಕಳಿಗೆ ಮನೆಗಳಲ್ಲಿ ದೊರಕದೇ ಇರುವ ಹಾಗೆ, ಮತ್ತು ಅವುಗಳ ಒಂದು ಮುಚ್ಚಳವನ್ನ ಅಥವಾ ಕಾರ್ಕ್ ಅಂತ ನಾವು ಹೇಳ್ತೇವೆ ಅದನ್ನ ಸರಿಯಾಗಿ ಮುಚ್ಚಿ ಅವುಗಳನ್ನು ಯಾರಿಗೂ ದೊರೆಯುವಂತಹ ಸ್ಥಳಗಳಲ್ಲಿ ತಿಡಬೇಕಾಗ್ತದೆ. ಮತ್ತು ಕಳೆನಾಶಕವನ್ನು ಉಪಯೋಗಿಸುವುದಕ್ಕೆ ಮುಂಚೆ ನೀರಿನೊಂದಿಗೆ ಚೆನ್ನಾಗಿ ಬೆರೆಸಿ ಕಳೆ ಬೆಳೆಗಳ ಎಲೆಯ ಮೇಲೆಲ್ಲ ಸರಿಯಾಗಿ ಬೀಳುವಂತೆ ಸಿಂಪರಿಸಿ. ರೈತರಿಗೆ ಸಲಹೆ ಕೇಳಿದಿರಿ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಜನಪದ ಗೀತೆ. ಕೋಲು ಚಿನ್ನದ ಕೋಲನ್ನ ಕೋಲು ಮಲ್ಲಿಗೆ ಕೋಲನ್ನ ಕೋಲು ಕೋಲು ಚಿನ್ನದ ಕೋಲನ್ನ ಕೋಲು ಚಿನ್ನದ ಕೋಲನ್ನ ಕೋಲು ಚಿನ್ನದ ಕೋಲನ್ನ ಮನಿಯೊಳ್ಳೆ ಪಾದಾದುಂಗುರ ತೋಳ್ಳೆ ಹಾದಿಯ ಮನಿಯೊಳ್ಳೆ ಪಾದಾದುಂಗುರ ತೋಳ್ಳೆ ಓದಿಯ ಸೀರೆ ನೆರಿಯೋಳ್ಳೆ ನೀ ಓದಿಯ ಸೀರೆ ನೆರಿಯೋಳ್ಳೆ ಓದಿಯ ಸೀರೆ ನೆರಿಯೋಳೆ ಸರಸತಿ ಓದಿ ಸಮಯ ಸವಿ ನುಡಿಯ ಓದಿಯ ಸೀರೆ ನೆರಿಯೋಡೆ ಸರಸತಿ ಓದಿ ಸಮಯ